ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸೆವೆನ್ ಬೀನ್ ಟೀಮ್ನ ಕಾರ್ಯಚಟುವಟಿಕೆಗಳು ಏನು ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಸೆವೆನ್ ಬೀನ್ ಟೀಮ್ ಅನ್ನುವಂಥದ್ದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವಾದಂತಹ ಒಂದು ಸಂಸ್ಥೆ. ಇವತ್ತಿಗೂ ಕೂಡ ಪರಿಸರ ಪ್ರಿಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಕೃಷಿ ಅನ್ನುವಂಥದ್ದು ಲಾಭದಾಯಕ ಅಲ್ಲ, ಅಲ್ಲಿಯೂ ಕೂಡ ಲಾಭವನ್ನು ಮಾಡಬಹುದು ಅನ್ನುವಂಥದ್ದನ್ನು ಅನೇಕ ಯುವ ಜನತೆಗೆ ತೋರಿಸ್ಕೊಟ್ಟಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಸೆವೆನ್ ಬೀನ್ ಟೀಮ್ ಆಗಿರುತ್ತೆ. ಈ ಸೆವೆನ್ ಬೀನ್ ಟೀಮ್ ಅನ್ನುವಂಥದ್ದು ಹೇಗೆ ಕೆಲಸವನ್ನು ಮಾಡ್ತಾ ಇದೆ, ಯಾಕೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭವಾಯಿತು, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಕಾಫಿ ಬೆಳೆಗಾರರು ಹಾಗೂ ಈ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ವಿವಿಧ ಬೆಳೆಯ ಬೆಳೆಗಾರರು ಹೇಗೆ ಸೆವೆನ್ ಬೀನ್ ಟೀಮ್ನ ಒಂದು ಉಪಯೋಗವನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡುವ ಸಲುವಾಗಿ ನಮ್ಮೊಂದಿಗೆ ಇದ್ದಾರೆ ಸೆವೆನ್ ಬೀನ್ ಟೀಮ್ನ ಅಧ್ಯಕ್ಷರಾದ ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು. ಪ್ರದೀಪ್ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ಈ ಸೆವೆನ್ ಬೀನ್ ಟೀಮ್ನ ಚೇರ್ಮನ್ ಆಗಿರುವಂತಹ ಹೊಂಕರವಳ್ಳಿಯ ಹೆಚ್ ಎಸ್ ಧರ್ಮರಾಜ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಇವರಿಬ್ಬರ ಜೊತೆಗೆ ಸೆವೆನ್ ಬೀನ್ ಟೀಮ್ನ ಉಪಾಧ್ಯಕ್ಷರಾದ ಕಾನಹಳ್ಳಿಯ ತೀರ್ಥಮಲ್ಲೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಸೆವೆನ್ ಬೀನ್ ಟೀಮ್ ಅನ್ನುವಂಥದ್ದು ಯಾರ ಆಲೋಚನೆ, ಇದು ಹೇಗೆ ಪ್ರಾರಂಭ ಆಯಿತು? ಸೆವೆನ್ ಬೀನ್ ಟೀಮ್ ಅನ್ನೋದು ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ, ಈಗ ಕಾಫಿ ಕೃಷಿ ಬಹಳ ನಷ್ಟದಲ್ಲಿ ನಡೀತಾ ಇದೆ. ನಮ್ಮ ಪೂರ್ವಜರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಪೂರ್ವಜರು ಅಂದರೆ ಇತ್ತೀಚೆಗೆ ಬಂದಂಥವರು, ಕಾಫಿಯಲ್ಲಿ ಬಹಳ ನಷ್ಟ ಇದೆ, ನಮ್ಮ ಹತ್ರ 100 ಎಕರೆ ಕಾಫಿ ತೋಟ ಇದೆ, ಎಕರೆಗೆ 10 ಮೂಟೆಗಳನ್ನ ಕಾಫಿನ ಕುಯ್ತಾ ಇದ್ದೀವಿ. ಆಮೇಲೆ ಬರೀ ಸಮಸ್ಯೆಗಳ ಆಗರ ಆಗಿತ್ತು, ಕಾರ್ಮಿಕರಿಲ್ಲ, ರಾಸಾಯನಿಕಗಳು ಸಿಗ್ತಾ ಇಲ್ಲ, ಇವೆಲ್ಲ ಕೂಡ ಒಂದು ಸಮಸ್ಯೆಗಳ ಆಗರ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ ಅಂತ ಹೇಳಿದ್ರೆ, ಸುಮಾರು ಒಂದು 8 ಸಮಾನ ಮನಸ್ಕರು ಸೇರಿ, ಇಲ್ಲ, ಇದನ್ನ ಏನಾದರೂ ಒಂದು ಹಂತಕ್ಕೆ ತಲುಪಿಸ್ಬೇಕು. ಕಾಫಿಗೆ ಅದರದೇ ಆದಂತ ಇತಿಹಾಸ ಇದೆ, ಸುಮಾರು 350 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ನಮ್ಮ ಪೂರ್ವಜರು ನಮಗಾಗಿ ಈ ಕಾಫಿ ಉದ್ಯಮವನ್ನ ಬೆಳೆಸೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದನ್ನ ನಮ್ಮ ಪರಂಪರೆ ಮತ್ತೆ ಕಾಫಿ ಉದ್ಯಮವನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಭಾರತವನ್ನ ಗುರುತಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಆಮೇಲೆ ಹೆಚ್ಚಿನ ಕಾಫಿ ಬೆಳೆಗಾರರ ಮಕ್ಕಳೆಲ್ಲರೂ ಕೂಡ ಹೊರಗಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 50,000 20,000 ಹಿಡಿದು 50,000 100,000 ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಾಫಿ ಒಂದು ಒಂದು ವಿಶಿಷ್ಟವಾದಂತ ಮತ್ತೆ ತುಂಬಾ ವಿಶೇಷವಾದ ಜಗತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವು ಎಷ್ಟು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ, ಅದರಲ್ಲಿ ತುಂಬಾ ಆಳವಾಗಿದೆ ಕಾಫಿ ಪ್ರಪಂಚ. ಇಲ್ಲಿ ವಿಪುಲ ಅವಕಾಶಗಳಿದೆ. ಏನು ಅಂತ ಹೇಳಿದ್ರೆ, 1 ಎಕರೆನಲ್ಲಿ 50 ಮೂಟೆ ಕಾಫಿಯನ್ನ ಬೆಳೆದಂತ ನಮ್ಮ ಪ್ರಗತಿಪರ ಬೆಳೆಗಾರರು ಇದ್ದಾರೆ, 5 ಮೂಟೆ ಈಗ್ಲೂ ಬೆಳೀತಾ ಇರೋ ಬೆಳೆಗಾರರು ಇದ್ದಾರೆ. ಈ ನಮ್ಮ ಹೆಚ್ಚಿನ ಬೆಳೆಗಾರರು ಏನ್ ಅನ್ಕೊಂಡಿದ್ರು ಅಂದ್ರೆ, ಕಾಫಿ ಲಾಸ್ ಅಂದ್ರೆ 5-10 ಮೂಟೆ ಮಾತ್ರ ನಾವು ತೆಗಿಯೋದಕ್ಕೆ ಆಗುತ್ತೆ, ಇದರಲ್ಲಿ ಏನು ವರಮಾನಗಳಿಲ್ಲ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ವಿ. ಇದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ, ನಾನು ಸುಮಾರು 3 ದಶಕಗಳ ಕಾಲ ಕಾಫಿ ಸಮೂಹದಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಬೆಳೆಗಾರದ್ದು ಒಂದೇ ಹೇಳುದು, ಕಾಫಿನಲ್ಲಿ ಲಾಸ್ ಆಗುತ್ತೆ. ಲಾಸ್ ಆದಂತ ಸಂದರ್ಭದಲ್ಲಿ ಪ್ರಕೃತಿಯ ಅವಮಾನ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕಾರ್ಮಿಕರು ಸಿಗ್ದಲೇ ನಾವು ತೋಟವನ್ನ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಇವೆಲ್ಲ ಆದಂತ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಹೋಗ್ಬೇಕಾಗ್ತಿತ್ತು. ಕಾರಣ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಉತ್ಪಾದನೆ ಕಡಿಮೆ ಆಗ್ತಾ ಇತ್ತು, ನಾವು ಬ್ಯಾಂಕ್ ನಲ್ಲಿ ತೆಗೆದುಕೊಂಡಂತ ಸಾಲಗಳನ್ನ ತೀರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದು ಕಾಫಿ ಬೆಳೆಗಾರರು ಅಂದ್ರೆ ಯಾವಾಗ್ಲೂ ಕೊಡುಗೈ ದಾನಿಗಳು. ನಾವು ಇನ್ನೊಬ್ರು ಮುಂದೆ ಹೋಗಿ ಸಾಲ ಮನ್ನಾ ಮಾಡಿ, ನಮ್ಗೆ ಆ ಸಾಲಕ್ಕೆ ಸಬ್ಸಿಡಿ ಕೊಡಿ, ಅದಕ್ಕೆ ಹೇಳೋದು ಬಹಳ ಒಂದು ಮುಜುಗರದ ಪರಿಸ್ಥಿತಿಯನ್ನ ತರ್ತಾ ಇತ್ತು. ಅವಾಗ ನಾವೇನೇನು ಯೋಚನೆ ಮಾಡ್ತೀವಿ ಅಂದ್ರೆ, ಇದು ಇಲ್ಲಿಗೆ ಸಾಕು. ಯಾಕಂತ ಹೇಳಿದ್ರೆ, ಇಲ್ಲಿವರೆಗೂ ಹೇಗೋ ನಮ್ಮ ಮಕ್ಕಳುಗಳು ಹೊರಗಡೆ ಹೋಗಿ ಮಾಡಿ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ನಮ್ಮಲ್ಲೇ ತುಂಬಾ ಅವಕಾಶಗಳಿದೆ. ಕೃಷಿ ಯಾವಾಗ ಲಾಭದಾಯಕ ಆಗುತ್ತೆ ಅಂತ ಹೇಳಿದ್ರೆ, ವಿಜ್ಞಾನವನ್ನ ಬಳಸಿ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡಿದಾಗ ಮಾತ್ರ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ. ಹೆಚ್ಚು ಉತ್ಪಾದನೆಯನ್ನು ಮಾಡಿದಾಗ ನಮ್ಗೆ ಆರ್ಥಿಕವಾಗಿ ನಾವು ಸದೃಢರಾಗಿ ಕೂಡ ನಾವು ಆಗ್ತೀವಿ. ಇದನ್ನ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಈಗಿನ ಚೇರ್ಮನ್ ಆದಂತ ಧರ್ಮರಾಜ್ ಅವರಾಗಿರ್ಬೋದು, ಡಾಕ್ಟರ್ ಪ್ರದೀಪ್ ಅವರಾಗಿರ್ಬೋದು, ಮುರಳೀಧರ್ ಅವರು, ಇವರೆಲ್ಲರೂ ಒಂದೇ ಆಸಕ್ತಿ ಇತ್ತು, ಹೌದು ನಾವು ವಿಜ್ಞಾನದ ಮೂಲಕ ಒಂದು ಪರಿವರ್ತನೆಯನ್ನ ಮಾಡೋಣ. ಅಧಿಕವಾಗಿ ಉತ್ಪಾದನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳೆಲ್ಲ ಮತ್ತೊಬ್ರು ಬರಲೇಬೇಕು. ಹಾಗಾಗಿ ನಮ್ಮ ಮಕ್ಕಳು ಬರೋದ್ರ ಜೊತೆಗೆ ಒಂದು ಸುಸ್ಥಿರವಾಗಿ ಈ ವರ್ಷ 50 ಮೂಟೆ ಕಾಫಿ ಅಂತ ತೆಗೆಯೋದು, ಬರೋ ವರ್ಷ 10 ಮೂಟೆ ಅಂತ ತೆಗೆಯೋದಾಗದಲ್ಲ. ಸಸ್ಟೈನಬಲ್ ಅಗ್ರಿಕಲ್ಚರ್ನ ಮಾಡಬೇಕು, ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ಗಳನ್ನ ಮಾಡಬೇಕು. ಇದನ್ನೆಲ್ಲ ಯಾರು ಕೊಡೋದು ಅಂತ ಹೇಳಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ನಾವು ಒಂದು ಒಳ್ಳೆ ಸೈಂಟಿಸ್ಟ್ನ ಡಾಕ್ಟರ್ ವೇಣುಗೋಪಾಲ್ ಅವ್ರನ್ನ, ರಿಟೈರ್ಡ್ ಸೈಂಟಿಸ್ಟ್, ಅವ್ರನ್ನ ಸಂಪರ್ಕ ಮಾಡಿದಾಗ ಆಯ್ತು ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿದ್ರು. ಹಾಗೆ ಪ್ರಗತಿಪರ ಬೆಳೆಗಾರರು ಧರ್ಮರಾಜ್ ಅವರು, ಅವರು ಸುಸ್ಥಿರವಾಗಿ ಕಾಫಿಯನ್ನು ಬೆಳೀತಾ ಇದ್ದಾರೆ. ಈ ಒಂದು ವರ್ಷ ಎಕರೆಗೆ 10 ಮೂಟೆ, ಇನ್ನೊಂದು ವರ್ಷ 5 ಮೂಟೆ ಆಗಲ್ಲ, 25 ಅಂದ್ರೆ 25 ಮೂಟೆಗಳನ್ನ. ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ನಿರ್ವಹಣೆ ಹೇಗೆ ಮಾಡಬೇಕು, ವೈಜ್ಞಾನಿಕ ಪದ್ಧತಿಯನ್ನು ಹೇಗೆ ಮಾಡಬೇಕು, ಈ ಪ್ರಕೃತಿಯಲ್ಲಿ ಆಗತಕ್ಕಂತ ಬದಲಾವಣೆಗಳನ್ನ ಹೇಗೆ ಮೆಟ್ಟಿ ನಿಲ್ಬೇಕು ಅಂತದನ್ನೆಲ್ಲ ಅವರು ಕೂಡ, ಒಂದು 3ನೇ ಜನರೇಷನ್ ಪ್ಲಾಂಟರ್ ಆಗಿರೋದ್ರಿಂದ ಅವರು ಕೂಡ ಬೆಳೆಗಾರರಿಗೆ ಹೇಳ್ಕೊಡೋಣ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅವಾಗ ನಾವು ಈ 7 ಬೀನ್ ಟೀಮ್ನ ಒಂದು ಹುಟ್ಟು ಹಾಕ್ಬೇಕು ಅಂತ ಹೇಳಿ, 7 ಬೀನ್ ಅಂತ ಯಾಕೆ ಇಟ್ವಿ ಅಂತ ಹೇಳಿ, ಭಾರತಕ್ಕೆ ನಮ್ಮ ಬಾಬಾ ಬುಡನ್ ಅವರು 7 ಕಾಫಿ ಬೀಜಗಳನ್ನ ತಂದು ಚಂದ್ರ ದ್ರೋಣ ಪರ್ವತದಲ್ಲಿ ಹಾಕಿದ್ರಿಂದ ಅದು ಒಂದು ಸಾಂಕೇತಿಕವಾಗಿ 7 ಬೀನ್ ಇಂದ ಸ್ಟಾರ್ಟ್ ಆಯ್ತು. ಇದು ನಮ್ಮ ಈ 7 ಬೀನ್ ಟೀಮ್ ಮುಖಾಂತರವಾಗಿ ನಾವು ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು, ಒಂದು ಬದಲಾವಣೆಯನ್ನ ತರಬೇಕು. ಕಾಫಿಗೆ ಅದರದೇ ಆದಂತ ಪಾರಂಪರೆ ಇದೆ, ಸಂಸ್ಕೃತಿ ಇದೆ, ಇದನ್ನೆಲ್ಲದೂ ಕೂಡ ನಾವು ಮುಂದೆ ತೆಗೆದುಕೊಂಡೋಗ್ಬೇಕು. ಮತ್ತೆ ನಮ್ಮಲ್ಲಿ ತುಂಬಾ ವಿಶೇಷವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಾವು ಕಾಫಿ ಬೆಳೀತಾ ಇರೋದು. ಈಗ ಬೇರೆ ದೇಶಗಳಲ್ಲಿ ಓಪನ್ ಅಲ್ಲಿ ಕಾಫಿ ಬೆಳೀತಾರೆ, ಅಲ್ಲಿ ಪ್ರಕೃತಿ ನಾಶ ಮಾಡಿ ಕೆಲವರು ಕಾಫಿ ಬೆಳೀತಾರೆ. ನಮ್ದು ಹಾಗಲ್ಲ, ಇಕೋ ಫ್ರೆಂಡ್ಲಿ ಕಾಫಿ, ಪ್ರಕೃತಿಯನ್ನ ಉಳಿಸ್ಕೊಂಡು ಪಶ್ಚಿಮ ಘಟ್ಟವನ್ನ ಉಳಿಸ್ಕೊಂಡು. ಈಗ ಎಷ್ಟೋ ನಮ್ಗೆ ಎಂಡೇಂಜರಸ್ ಸ್ಪೀಷೀಸ್ ಅಂತ ಏನಿದೆ, ಈಗ ಅಳಿವಿನಂಚಿನಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಗಳು ಸಸ್ಯ ಸಂಕುಲಗಳು ಸುಮಾರು ನಮ್ಮಲ್ಲಿ 7 ನದಿಗಳು ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ಇವನ್ನೆಲ್ಲದನ್ನು ಉಳಿಸಿ ಮುಂದಿನ ಜನರೇಷನ್ ಒಂದು ಒಳ್ಳೆ ರೀತಿನಲ್ಲಿ ಕಾಫಿ ಉದ್ಯಮವನ್ನು ಬಿಟ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಈ 7 ಬೀನ್ ಟೀಮ್ ಅನ್ನ ಹುಟ್ಟಾಕ. ಯಾವಾಗ ಪ್ರಾರಂಭ ಮಾಡಿದ್ರಿ ಇದನ್ನ? ಇದು 2024ರಲ್ಲಿ 7 ಬೀನ್ ಟೀಮ್ ಅನ್ನೋದನ್ನ ನಾವು ಪ್ರಾರಂಭ ಮಾಡಿದ್ವಿ. ಈ ಹಿಂದೆ ವೆಸ್ಟರ್ನ್ ಗಾಟ್ ಇಕೋ ಫ್ರೆಂಡ್ಲಿ ಬ್ಯಾಂಡ್ ಅಂತ ಕೂಡ ನಾವೇನೇ ಈ ಸಮಾನ ಮನಸ್ಕರು ಸೇರಿ ಇದನ್ನ ಹುಟ್ಟಾಕಿದ್ವಿ. ವೆಬ್ ಅಂತ ಹೇಳಿತ್ತು, ಅದು ಕೂಡ ಹುಟ್ಟಾಕ್ರಿ. ಅಲ್ಲಿ ನಮ್ಗೇನು ಅಂತ ಹೇಳಿದ್ರೆ ನಮ್ದು ಸುಮಾರು ಆಲೋಚನೆಗಳು ಬದಲಾವಣೆಗಳಿದ್ವು. ಈ 8 ಜನರ ತಂಡಗಳು ಬೇರೆ ಇದ್ದಾಗ ನಾವೇ ಅದಕ್ಕೆ ಇದನ್ನೊಂದು ಸಪರೇಟ್ ಮಾಡಿ ಇದ್ರ ಮೂಲಕ ನಾವು ಮುನ್ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ಆಲೋಚನೆ ಮಾಡಿದಾಗ 7 ಬೀನ್ ತಂಡ ಹುಟ್ಟಾಕ್ರಿ. 7 ಬೀನ್ ತಂಡ ಅನ್ನುವಂಥದ್ದು 2024ನೇ ಇಸ್ವಿಯಿಂದ ಕೆಲಸವನ್ನ ಮಾಡ್ತಾ ಇದೆ. ಈ 7 ಬೀನ್ ತಂಡವನ್ನ ಪ್ರಾರಂಭ ಮಾಡಿದಾಗ ಅಧ್ಯಕ್ಷರೇ, ಆ ಒಂದು ತಂಡದ ಗುರಿ ಮತ್ತೆ ಉದ್ದೇಶ ಏನಿತ್ತು? ಅಗ್ರಿಕಲ್ಚರ್ ಎಲ್ಲರೂ ಮಾತಾಡ್ತಿದ್ರೆ ಸಿಂಕಿಂಗ್ ಎಕಾನಮಿ, ಎಕಾನಮಿ ಸಿಂಕ್ ಆಗ್ತಾ ಇದೆ, ಯುವಕರು ಬರಲ್ಲ. ಸೊ ಮೇಜರ್ ಯುವಕರನ್ನ ಆಕರ್ಷಣೆ ಮಾಡಬೇಕು. ಹೇಗೆ ಆಕರ್ಷಣೆ ಮಾಡ್ತೀವಿ? ಮೊಟ್ಟ ಮೊದಲೇ ನಮ್ದು ಏನ್ ವಿಷನ್ ಇಟ್ಕೊಂಡ್ವಿ ಅಂದ್ರೆ ಭಾರತದ ಕಾಫಿ 3.5 ಲಕ್ಷ ಟನ್ ಇಂದ 7 ಲಕ್ಷ ಮೆಟ್ರಿಕ್ ಟನ್ ಇನ್ನು 10 ವರ್ಷಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಹೇಗೆ? ಬರೀ ನಾವ್ 8 ಜನ ಕೂತ್ಕೊಂಡು ಮಾಡಿದ್ರೆ ಆಗದೆ, ಬೇರೆಯವರು ಸೇರ್ಬೇಕು. ಅದ್ರಲ್ಲಿ ಯುವಕರು ಯಾಕೆ ಬರ್ಬೇಕು ಅಂದ್ರೆ ಅವ್ರು ಇನೋವೇಷನ್ಸ್ ಮಾಡ್ತಾರೆ, ಬದಲಾವಣೆಗಳಿಗೆ ಅವರು ಮನಸ್ಥಿತಿ ಇರ್ತದೆ. ಅದೇ ಸ್ವಲ್ಪ ವಯಸ್ಸಿಕರಾದ್ರೆ ಅವರಿಗೆ ಆ ಬದಲಾವಣೆಯ ಮನಸ್ಥಿತಿ ಇಲ್ಲ. ಸೊ ಈ ಮೈಂಡ್ ಸೆಟ್ ನ ಚೇಂಜ್ ಮಾಡಲಿಕ್ಕೆ ಯುವಕರು ಒಳ್ಳೆಯವರು. ಆ ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಈ 7 ಬೀನ್ ಶುರು ಮಾಡಿದ್ವಿ. ಇನ್ನೊಂದು ನಮ್ದು ಏನಾಯ್ತು ಅಂದ್ರೆ ಎಸಿಡಿ ಫ್ರೀ ಪ್ರಾಡಕ್ಟ್ಸ್, ಅಂದ್ರೆ ವಿಷಮುಕ್ತ ಆಹಾರ ಅಥವಾ ಉತ್ಪನ್ನ, ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಅಡಿಕೆ ಇರ್ಬೋದು, ಇದನ್ನ ವಿಷಮುಕ್ತವಾಗಿ ಬೆಳಿಬೇಕು. ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ಸ್ ಅನ್ನು ಬೆಳಿಬೇಕು. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಕಾಫಿ ಎಸ್ಪೆಷಲಿ 70% ಎಕ್ಸ್ಪೋರ್ಟ್ ಆಗಿದೆ. ಯುರೋಪ್ ಅಮೆರಿಕದಲ್ಲೆಲ್ಲ ಅವ್ರು ಬಹಳಷ್ಟು ರೆಸಿಡ್ಯೂಸ್ ನ ಪತ್ತೆ ಇರ್ತಾರೆ. ಸೊ ನಮ್ಮ ಕಾಫಿ ರಿಜೆಕ್ಟ್ ಆಗುವ ಸಾಧ್ಯತೆನೂ ಇದೆ. ಸೊ ಈ ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಮಾಡಬೇಕು. ಮುಖ್ಯವಾಗಿದೆ ಅಂದ್ರೆ ಪ್ರಿಸರ್ವ್ ಸಾಯಿಲ್, ಯಾಕೆಂದ್ರೆ ಮಣ್ಣೇ ಮುಖ್ಯ. ಸುಸ್ಥಿರತೆ ಎಲ್ಲಿಂದ ಶುರು ಆಗುತ್ತೆ? ಮಣ್ಣಿಂದ ಶುರು ಆಗುತ್ತೆ. ಸೊ ನಮ್ಮ ಮಣ್ಣು ಚೆನ್ನಾಗಿದ್ರೆ, ನಮ್ಮ ಸಾಯಿಲ್ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರು ಬೆಳಿಬಹುದು. ಸಾಯಿಲ್ ವೆರಿ ಇಂಪಾರ್ಟೆಂಟ್. ಸಾಯಿಲ್ ಪ್ರಿಸರ್ವ್ ಮಾಡೋದು ಹೇಗೆ, ಸಾಯಿಲ್ ಫರ್ಟಿಲಿಟಿ ಹೇಗೆ ಎನ್ಹಾನ್ಸ್ ಮಾಡೋದು, ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡೋದು, ಇದನ್ನ ನಮ್ಮ ಮೂಲ ಉದ್ದೇಶ. ಸೆವೆನ್ ಬೀನ್ ಟೀಮ್ ಅನ್ನುವಂಥದ್ದು ಇದೊಂದು ಸ್ವಯಂ ಸೇವಾ ಸಂಸ್ಥೆ ತರದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಯಾವ್ಯಾವ ಬೆಳೆಗಳನ್ನ ಕೇಂದ್ರೀಕರಿಸಿ ಮಾಡ್ತಾ ಇದೆ, ಅನೇಕರಿಗೆ ಅನ್ಸುತ್ತೆ ಬರೀ ಕಾಫಿ ಬಗ್ಗೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಅನ್ಸುತ್ತೆ. ಆದ್ರೆ ಅದು ಹಾಗಲ್ಲ, ಭಿನ್ನವಾಗಿದೆ. ಯಾವ್ಯಾವ ಬೆಳೆಯನ್ನ ಕೇಂದ್ರೀಕರಿಸಿದ್ರಿ? ನಮ್ದು ಮುಖ್ಯ ಬೆಳೆ ಮಲೆನಾಡಿನಲ್ಲಿ ಕಾಫಿ, ಅದ್ರ ಜೊತೆ ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಇವು ನಾಲ್ಕು ಬೆಳೆಗೂ ನಾವು ಆದ್ಯತೆ ಕೊಡ್ತೀವಿ. ಯಾಕೆ ಅಂದ್ರೆ ಸಸ್ಟೈನಬಿಲಿಟಿ, ಸುಸ್ಥಿರತೆ ಬರಬೇಕು ಅಂದ್ರೆ ಬರೀ ಕಾಫಿ ಆಗಲ್ಲ. ನಿಮಗೆ ಕಾಫಿ ಜೊತೆ ಕಾಳುಮೆಣಸು, ಏನು ನಾವು ಶೇಡ್ ಟ್ರೀಸ್ ಹಾಕಿರ್ತೀವಿ, ನೆರಳಿನ ಮರಗಳಿರ್ತೀವಿ, ನೆರಳಿನ ಮರಗಳಿಗೆ ನಾವು ಕಾಳುಮೆಣಸು ಹಬ್ಸ್ತೀವಿ. ಅದೇ ರೀತಿ ಏಲಕ್ಕಿಯನ್ನು ಒಂದು ಭಾಗದಲ್ಲಿ ಬೆಳೆದ್ರೆ ಏಲಕ್ಕಿಯಲ್ಲಿ ಇವತ್ತಿರುವ ಪ್ರಾಫಿಟ್ ಯಾವ ಬೆಳೆಯಲ್ಲೂ ಇಲ್ಲ. ಸೊ ಏಲಕ್ಕಿಯನ್ನು ಒಂದು ಸುಸ್ಥಿರತೆ ಕೊಡುತ್ತೆ. ಮತ್ತೆ ಅಡಿಕೆ, ಅಡಿಕೆನು ಸಹ ಈಗ ಕಾಫಿ ತೋಟಗಳಲ್ಲಿ ಬೆಳಿಬಹುದು, ಇಲ್ಲ ಗದ್ದೆಗಳಲ್ಲಿ ಬೆಳಿಬಹುದು, ಇಲ್ಲ ದೀನ ಇದರಲ್ಲಿ ವ್ಯಾಲೀಸ್ ಅಲ್ಲಿ ಅಡಿಕೆ ಬೆಳಿಬಹುದು. ಸೊ ಇವು ಮೂರು ನಾಲ್ಕು ಬೆಳೆನೂ ಬಂದ್ರೆ ಸುಸ್ಥಿರತೆ, ಸಸ್ಟೈನಬಿಲಿಟಿ ಬರುತ್ತೆ. ಸೊ ಆದ್ರಿಂದ ನಾವು ನಾಲ್ಕು ಬೆಳೆಗೂ ಆದ್ಯತೆ ಕೊಡ್ತೀವಿ. ಸೆವೆನ್ ಬೀನ್ ಟೀಮ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಕೇಂದ್ರೀಕರಿಸಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿ ನಾವು ಕರಿಬಹುದು. ಇದರ ಕಾರ್ಯಚಟುವಟಿಕೆಗಳು ಹೇಗಿರುತ್ತೆ, ಯಾವ್ಯಾವ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಹಾ ಸರ್, ಈಗ ಸೆವೆನ್ ಬೀನ್ ಅಂತೇಳಿ ನಾವೇನು ಆ ಸಂಸ್ಥೆ ಹುಟ್ಟಾಕಿದೀವಿ, ಅದರ ಮೂಲ ಉದ್ದೇಶ ಕೃಷಿಗೆ ಒತ್ತು ಕೊಡಬೇಕಂತ. ನಾವೇನು ಹೇಳ್ತೀವಿ ನಮ್ಮ ಮನೆಗಳಲ್ಲಿ, ಮುಖ್ಯವಾಗಿ ಏನೇನು ಓದ್ಕೋಬೇಕು ಎಲ್ಲ ಓದ್ಕೊಳ್ಳಿ, ಎಲ್ಲ ಮುಗಿದ ಮೇಲೆ ಬಂದು ಕೃಷಿನೇ ಮಾಡಿ ಅಂತ. ಅವರಿಗೆ ಜ್ಞಾನ ತುಂಬಿಕೊಳ್ಳಿ, ಜ್ಞಾನ ತುಂಬಿಸ್ಕೊ ಬಂದು ವಾಪಸ್ ಕೃಷಿನೇ ಮಾಡಿ ಅಂತೇಳಿ ನಾವಿಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಅಲ್ಲಿ ಒಳ್ಳೆ ಜೀವನ ಇದೆ, ಒಳ್ಳೆ ಬದುಕಿದೆ, ಒಳ್ಳೆ ವಾತಾವರಣ ಇದೆ. ಈಗ ನಮ್ಮಲ್ಲಿ ಇಷ್ಟೊಂದು ಪ್ರಾಪರ್ಟಿಗಳು, ಇಷ್ಟೊಂದು ಭೂಮಿ ಇಟ್ಕೊಂಡು ಬೇರೆ ಎಲ್ಲೋ ಕಳಿಸಿ ದುಡಿಮೆ ಮಾಡೋಕ್ಕಿಂತ ದೇಶಕ್ಕೆ ಆಹಾರ ಕೊಡೋ ಜವಾಬ್ದಾರಿ ಭೂಮಿ ಇಟ್ಕೊಂಡವ್ರದ್ದಾಗಿರುತ್ತೆ. ನಮ್ಮ ಜವಾಬ್ದಾರಿ ಕೂಡ ಹೌದದು, ಭೂಮಿ ಇಟ್ಕೊಂಡು. ಹಾಗಾಗಿ ಅದನ್ನೆಲ್ಲ ನಾವು ನಮ್ಮ ಈಗಿನ ನಮ್ಮ ಮಕ್ಕಳಿಗೆ ಫಸ್ಟ್ ನಾವು ಹೇಳ್ಕೊಟ್ಟಾಗ ಅವರು ಅದನ್ನು ಫಾಲೋ ಮಾಡ್ತಾರೆ. ಅದನ್ನ ಫಸ್ಟ್ ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಪ್ರಶ್ನೆ ಬಂದಾಗ ನಮ್ಮ ಉಪಾಧ್ಯಕ್ಷರಾಗಲೇ ಹೇಳ್ದಂಗೆ ಒಂದಷ್ಟು ಪ್ರಕೃತಿ ವೈಪರೀತ್ಯ ಅದನ್ನು ನಿಭಾಯಿಸೋದ್ರಲ್ಲಿ ಸ್ವಲ್ಪ ಅವರಂದರೆ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಕಷ್ಟ ಇತ್ತು ಹಿಂದಿನ ದಿನಗಳಲ್ಲಿ. ಆ ಭೂಮಿನ ಅಷ್ಟೊಂದು ಚೆನ್ನಾಗಿ ನಿಭಾಯಿಸ್ಕೊ ಬಂದಿದ್ದಾರೆ. ಬೆಲೆನೂ ಭಾಳ ಕಮ್ಮಿ ಇತ್ತು, ಅಗ್ರಿಕಲ್ಚರ್ ಅಂತಂದರೆ ಕೆಲವು ಪದಾರ್ಥಗಳಿಗೆ ಬೆಲೆಗಳು ಕಮ್ಮಿ ಇತ್ತು. ಈಗ ಎಲ್ಲವಕ್ಕೂ ಬೆಲೆ ಇದೆ, ಎಲ್ಲರೂ ಅದರ ಮೇಲೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಇರೋದ್ರಿಂದ ಈಗಿನ ದಿನಗಳಲ್ಲಿ ಯುವಕರಿಗೆ ನಾವು ಹೇಳಿ ಒಂದು ಅಭಿವೃದ್ಧಿ ಹತ್ರ ತಗೊಂಡೋಗೋದಕ್ಕೆ ನಮ್ದು ಉದ್ದೇಶ ಏನಂದ್ರೆ ಯಾರೋ ಒಬ್ಬರಿಬ್ಬರಿಗೆ ಹೇಳ್ಕೊಟ್ಟು ಕಾಫಿ ಜಾಸ್ತಿ ಮಾಡೋದು, ಲಾಭ ಗಳಿಸೋದು ಅದಲ್ವೇ ಇಲ್ಲ. ನಾವು ಒಟ್ಟಾರೆಯಾಗಿ ಸೆವೆನ್ ಬೀನ್ ಏನ್ ನೋಡ್ತಾ ಇದೆ ಅಂದ್ರೆ ಭಾರತವನ್ನ ಸದೃಢ ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಈಗ 3.5 ಲಕ್ಷ ಟನ್ನಿಂದ 7 ಲಕ್ಷ ಟನ್ನಿಗೆ ನಾವು ತಗೊಂಡೋಗ್ಬೇಕು ಅಂತ ಅಂದ್ರೆ ನಮ್ಮ ಭಾರತನೂ ಸದೃಢ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ನಾವಲ್ಲಿ ಏನು ವಿಮರ್ಶೆ ಮಾಡ್ಕೊಳ್ಳೋದು ಅಂದ್ರೆ 150 ಕೋಟಿ ಜನಸಂಖ್ಯೆ ಭಾರತದಲ್ಲಿ ಅಂದಾಜು ಇರುವಾಗ ಅಷ್ಟು ಜನದ ಹತ್ರನೂ ಭೂಮಿ ಇಲ್ಲ. ಭೂಮಿ ಇರೋರ ಜವಾಬ್ದಾರಿ ಅವರಿಗೆಲ್ಲ ಆಹಾರ ಉತ್ಪಾದನೆ ಮಾಡಿಕೊಡೋ ಅಂಥದ್ದು, ಒಂದು ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡಿಕೊಡೋ ಅಂಥದ್ದು ನಮ್ಮ ಭೂಮಿ ಉಳ್ಳವರಂಥ ಜವಾಬ್ದಾರಿ ಆಗಿರುತ್ತೆ. ಅಲ್ಲಿ ಗುಣಮಟ್ಟದಕ್ಕೆ ಆದ್ಯತೆ ಕೊಡಬೇಕು, ಭೂಮಿನೂ ಹಾಳಾಗಬಾರ್ದು. ಅಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದೇನಂತ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ. ಅಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ನಾವು ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಅಂದರೆ ಕಂಪ್ಲೀಟ್ ಒಂದು ಕಾಲೇಜ್ ಥರ ಫೀಲ್ ಆಗುತ್ತೆ ಸರ್. ಅದೇ ಥರ ಡಿಸೈನ್ ಮಾಡೋದು ನಾವು. 1 ಇಯರ್ ಕೋರ್ಸ್ ಮಂತ್ಲಿ ಒನ್ಸ್, ಇಡೀ ದಿನ ಅಲ್ಲಿ ಫಸ್ಟ್ ಮಣ್ಣಿಂದ ಸ್ಟಾರ್ಟ್ ಆಗುತ್ತೆ. ಮಣ್ಣಂದ್ರೇನು, ನಮಗೊಂದು ಉತ್ತಮವಾದ ಬೆಳೆ ಬರಬೇಕಂದ್ರೆ ಮಣ್ಣಿನ ಗುಣಮಟ್ಟ ಹೇಗಿದೆ ಅದನ್ನ ಸರಿಯಾಗಿಲ್ಲ ಅಂತ ಅಂದರೆ ಈಗ pH, ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇದೆಲ್ಲ ಕಂಪ್ಲೀಟು ಏನು ಸಾಯಿಲಲ್ಲಿದೆ ಅದನ್ನೆಲ್ಲ ನಾವು ಗುಣಮಟ್ಟನ ತಿಳಿಸ್ಕೊಡ್ತೀವಿ. ನಾವು ಮಣ್ಣನ್ನು ಹೇಗಿಟ್ಕೋಬೇಕು, ಆ ಮಣ್ಣು ಗುಣಮಟ್ಟ ಕಳ್ಕೊಂಡಿದ್ರೆ, pH ಕಡಿಮೆ ಇದ್ರೆ ಏನು ಮಾಡಬೇಕು ಅದನ್ನೆಲ್ಲ ಅಲ್ಲಿ ಹೇಳ್ಕೊಟ್ಟು, ಮತ್ತು ಮೈಕ್ರೋಬ್ಸು ಸೂಕ್ಷ್ಮ ಜೀವಿಗಳ ಮಹತ್ವ ಏನು ಭೂಮಿನಲ್ಲಿ ಅದನ್ನೆಲ್ಲ ವಿವರವಾಗಿ ಮನದಟ್ಟಾಗೋಂಗೆ ಹೇಳ್ಕೊಡ್ತೀವಿ. ಸುಮ್ಮನೆ ಒಂದು ಮಣ್ಣಲ್ಲ ಅದು, ಅದು ಏನೆಲ್ಲ ಇದೆ ಜೀವರಾಶಿಗಳನ್ನ ಹೊಂದಿರೋ ಅಂತದ್ದು. ಇಡೀ ನಮ್ಮ ಪ್ರಪಂಚದಲ್ಲಿ ಏನಿದ್ದೀವಿ ನಾವೆಲ್ಲ ಮಣ್ಣಿಂದನೆ. ಹಾಗಾಗಿ ಅದರ ಮಹತ್ವನ ಹೆಚ್ಚು ತಿಳಿಸ್ಕೊಡ್ತೀವಿ, ಮಣ್ಣಿಗೆ ಹೆಚ್ಚು ಹಾನಿ ಮಾಡಬಾರ್ದು. ಈಗ ನಾವು ಕೃಷಿ ಮಾಡಿದಾಗ ಒಂದಷ್ಟು ಡಿಸ್ಟರ್ಬ್ ಆಗೇ ಆಗುತ್ತೆ, ಮತ್ತೆ ನಾವು ಅದನ್ನ ಹೆಂಗೆ ಸರಿಪಡಿಸೋ ಅಂಥದ್ದು, ಕಾಂಪೋಸ್ಟ್ ಹಾಕೋಂಥದ್ದು, ಸೂಕ್ಷ್ಮ ಜೀವಿಗಳನ್ನ ಅಲ್ಲಿ ಬಿಡೋ ಅಂಥದ್ದು, ಅದನ್ನೆಲ್ಲ ಕಂಪ್ಲೀಟ್ ಅದನ್ನ ಹೇಗೆ ಮಾಡಬೇಕು, ಒಂದಷ್ಟು ಪ್ರಾಬ್ಲಮ್ಗಳಾದಾಗ ಡಿಸೀಸ್ ಇದ್ದಂತ ಸಂದರ್ಭದಲ್ಲಿ ಆ ಡಿಸೀಸ್ ನಿರ್ವಹಣೆ ಮಾಡಬೇಕಾದ್ರೆ ಯಾವ ಕೆಮಿಕಲ್ ಎಷ್ಟರ ಮಟ್ಟಿಗೆ ಇದು ಹಾನಿ ಮಾಡುತ್ತೆ, ಇದರ ಉಪಯೋಗ ಮಾಡಬೇಕಾ, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಇದರ ಅಗತ್ಯ ಇದೆಯಾ, ಇದನ್ನೆಲ್ಲ ಮಂದಟ್ಟಾಗತ್ತರ ಅಲ್ಲಿ ತಿಳಿಸ್ಕೊಡ್ತೀವಿ ನಾವು. ಉದಾಹರಣೆಗೆ ನಾವು ಕಾಫಿ ಬೆಳಿಬೇಕಂತ ಅಂದಾಗ ಒಂದಷ್ಟು ವಿಶೇಷವಾದ ನ್ಯೂಟ್ರಿಷನ್ಗಳನ್ನ ನಾವು ಬಳಕೆ ಮಾಡಲೇಬೇಕಾಗ, ಆ ಗುಣಮಟ್ಟದ ನ್ಯೂಟ್ರಿಷನ್ನ ನಾವು ಬಳಕೆ ಮಾಡೋದಕ್ಕೆ ಅಲ್ಲಿ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀವಿ. ನಾವುಗಳು ಅದನ್ನ ಫಾಲೋ ಮಾಡ್ತಾ ಇದೀವಿ. ಫಸ್ಟ್ ಉದಾಹರಣೆಗೆ ಹೇಳಬೇಕಂದ್ರೆ ಯೂರಿಯಾ, ಯೂರಿಯಾ ಮತ್ತೆ MOP ಒಂದಷ್ಟು ಮಣ್ಣನ್ನ ಬಹಳ ಬೇಗ ಹಾನಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾವೇನ್ ಹೇಳ್ತೀವಿ ಕ್ಲಾಸ್ ಅಲ್ಲಿ, ಸಂಪೂರ್ಣ ಅದನ್ನ ನಿಲ್ಸಿ ಅಂತ ಹೇಳ್ತಾ ಇದೀವಿ. ಈಗ ನಾವುಗಳೇ ಫಸ್ಟ್ ನಿಲ್ಸಿದೀವಿ. ನನ್ನ ತೋಟದ ಹೇಳ್ಬೇಕಂದ್ರೆ ನಾನು 10 years ಆಯ್ತು ಸರ್ ಯೂರಿಯಾ ಬಳಕೆ ಮಾಡಿ, ಈಗ ಒಂದು 3 years ಇಂದ MOP ಬಳಕೆ ಮಾಡ್ತಾ ಇಲ್ಲ. ಮತ್ತೆ ಕಳೆನಾಶಕ ನಿಷಿದ್ಧ ನಮ್ಮ ಕ್ಲಾಸ್ ಅಲ್ಲಿ. ಕಳೆನಾಶಕದಿಂದ ಏನೆಲ್ಲ ನಾವು ತೊಂದರೆಗೊಳ್ಪಡ್ತೀವಿ, ನಮ್ಮ ಆರೋಗ್ಯ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಏನಾಗುತ್ತೆ, ಅದನ್ನ ಕಂಪ್ಲೀಟ್ ಮನದಟ್ಟಾಗೋರಿಗೆ ಪ್ರಾಕ್ಟಿಕಲ್ ಆಗಿ ಅದು ಏನಾಗುತ್ತೆ, ಅದನ್ನ ಹಾನಿ ಆಗಂತ ಇದನ್ನ ಅವರಿಗೆ ತುಂಬಾ ಎಫೆಕ್ಟಿವ್ ಆಗಿ ನಾವಲ್ಲಿ ಮಂದಟ್ಟು ಮಾಡ್ಕೊಡ್ತೀವಿ. ಅದು ತಿಳಿಸಿದ ತಕ್ಷಣ ಅದನ್ನ ಕಳೆನಾಶಕ ತಗೊಳ್ಳಲ್ಲ. ಈಗ ನಾವೇನ್ ಹೇಳ್ತೀವಿ, ಕಳೆನ ನಾಶ ಮಾಡಬಾರ್ದು, ಕಳೆನ ನಿಯಂತ್ರಣ ಮಾಡಬೇಕು, ಇದನ್ನಲ್ಲಿ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದನ್ನ ನಾವಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟು, ಎಷ್ಟು ಪ್ರಮಾಣದಲ್ಲಿ ಬೇಕು. ಕೆಲವರು ಏನಾಗ್ತಾರೆ, ಅಗತ್ಯಕ್ಕಿಂತ ಜಾಸ್ತಿ ತಗೊಂಡೋಗಾಗ್ತಾರೆ, ಅಲ್ಲೂ ತಪ್ಪಾಗುತ್ತೆ. ಏರ್ಪೇರ್ ಆದಾಗ ಇಂಬ್ಯಾಲೆನ್ಸ್ ಆದಾಗ ಇನ್ನೂ ದೊಡ್ಡ ಸಮಸ್ಯೆಗಾಗುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, NPK ಅಂದ್ರೇನು, ಎಂದು ಮಹತ್ವ ಏನು, ಪಿ ಮಹತ್ವ ಏನು, ನಂತರ ಸೆಕೆಂಡರಿ ನ್ಯೂಟ್ರೆಂಟ್, ಎಷ್ಟೋ ಜನ ಸೆಕೆಂಡರಿ ನ್ಯೂಟ್ರೆಂಟ್ ಅನ್ನ ಬಳಕೆನೆ ಮಾಡ್ತಾಯಿಲ್ಲ, ಹೇಗೆ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಒಂದು ಹೂವು ಅರಳೋದಕ್ಕೆ ಸಪೋರ್ಟ್ ಯಾವ ನ್ಯೂಟ್ರೆಂಟ್ ಬೇಕು, ಕಾಯಿ ಕಟ್ಟೋದಕ್ಕೆ ಯಾವ್ದು ಬೇಕು. ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈಗ ಅಧಿಕವಾಗಿ ಸ್ಟ್ರೆಸ್ ಆದಾಗ ನಾವೇನ್ ಮಾಡಬೇಕು, ಅಧಿಕವಾಗಿ ಮಳೆ ಬಂದಾಗ ಏನ್ ಮಾಡಬೇಕು, ಪ್ರತಿ ಒಂದನ್ನು ಗಮನಿಸಿ ಆಯಾ ಕ್ಲಾಸ್ಗಳಲ್ಲಿ ಅವರಿಗೆ ಹೇಳ್ಕೊಡ್ತೀವಿ. ಈಗ ನಮಗೆ ಅಧಿಕವಾಗಿ ಮಳೆ ಬಂದಾಗ್ಲೂ ನಾವು ಕ್ರಾಪ್ ನಿಲ್ಸೋದು ಗೊತ್ತಿದೆ ಅಂದ್ರೆ ಕ್ರಾಪ್ ಉದುರದಂಗೆ ನಾವು ಇಟ್ಕೊಂಡಿದೀವಿ. ಅಧಿಕವಾಗಿ ತಾಪಮಾನ, ಕಳೆದ ವರ್ಷ ನಾವು ನಿಮ್ಮ ಒಟ್ಟಿಗೆ ಇಲ್ಲಿ ಒಂದು DC ಮೇಡಮ್ ಸಂವಾದ ಕಾರ್ಯಕ್ರಮ ಮಾಡಿದ್ವಿ, ಅಲ್ಲಿ ಅಂತ ಸಂದರ್ಭದಲ್ಲೂ ನಾವೇನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟು ನಾವು ನಮ್ಮ ಹತ್ರ ಏನು ಟ್ರೈನಿಂಗ್ ಆಗಿದರೆ ಅಷ್ಟು ಅದ್ಭುತವಾದ ಕ್ರಾಪ್ ಸೆಟ್ಟಿಂಗ್ ಇದೆ, ಏನೂ ಹಾನಿ ಆಗಿಲ್ಲ. ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿಕೊಂಡು ತಾಪಮಾನ ಜಾಸ್ತಿ ಆದಾಗ ನಾವೇನ್ ಕ್ರಮ ಕೈಗೊಳ್ಳಬೇಕು, ಅಧಿಕವಾಗಿ ಮಳೆ ಬಂದಾಗ ನಾವೇನ್ ಕ್ರಮ ಕೈಗೊಳ್ಳಬೇಕು, ನಾವು ಪೂರ್ವ ತಯಾರಿ ಏನ್ ಮಾಡಬೇಕು, ಜೂನ್ ಜುಲೈಲಿ ಮಳೆ ಹೆಚ್ಚಿದೆ ನಾವೇನ್ ಮಾಡಬೇಕು ಅನ್ನೋದು ನಮ್ಮ ಕ್ಲಾಸಲ್ಲಿ ತುಂಬಾ ಚರ್ಚೆ ಆಗುತ್ತೆ. ಅದನ್ನ ಸಂಪೂರ್ಣವಾಗಿ ಆಯಾ ತಿಂಗಳಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್, ಗುಡ್ ಪ್ರಾಕ್ಟೀಸ್, ಮತ್ತೆ ಆ ಕ್ಲಾಸ್ನಲ್ಲಿ ಏನ್ ಮಾಡಬೇಕು ಅನ್ನೋಕ್ಕಿಂತ ಏನ್ ಮಾಡಬಾರ್ದು ಅನ್ನೋದು ಹೇಳ್ಕೊಡ್ತೀವಿ. ಹಲವಾರು ಔಷಧಿಗಳು ನಮಗೆ ಅನಗತ್ಯಗಳನ್ನ ತಂದು ಔಷಧಿ ಕಂಪನಿಯವರು ಇದು ಹಾಕಿದ್ರೆ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತೇಳಿ ಇದು ಮಾಡ್ತಾರೆ. ಕೆಲವು ಹಾರ್ಮೋನ್ಗಳ ಬಳಕೆ ಮಾಡಕ್ ಹೇಳ್ತಾರೆ. ಅದನ್ನೆಲ್ಲ ಮಾಡಿದ್ರೆ ಏನೇನು ಹಾನಿ ಆಗುತ್ತೆ, ಯಾವ್ದು ಬೇಕು ಅದನ್ನು ಬಳಸ್ಕೊಂಡು ಯಾವ್ದು ಬೇಡ ಅದನ್ನ ನಮ್ಮ ತೋಟಕ್ಕೆ ತರಲ್ಲ. ಆಮೇಲೆ ಬ್ಯಾಂಡ್ ಕೆಮಿಕಲ್, ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ರೆಸಿಡ್ಯೂ ಬರದಂಗೆ ಯಾವ ಔಷಧಿಗಳು, ಉದಾಹರಣೆಗೆ ಕ್ಲೋರೋಫರಿಪಾಸ್ ಈ ತರದವು ನಮಗೆ, ಮೋನೋಕ್ರೋಟೋಪಾಸ್ ಕಳೆನಾಶಕ, ಇವೆಲ್ಲ ನಮಗೆ ತುಂಬಾ ಲಾಂಗ್ ಕ್ಯಾರಿ ಆಗೋಂಥ ಔಷಧಿಗಳಿದ್ದಾನೆ. ಅದರಲ್ಲಿ ನಮಗೆ ಒಂದು ಫಂಗಲ್ ಡಿಸೀಸ್ ಬಂದಿದೆ, ಹತೋಟಿ ಮಾಡಬೇಕು. ಒಂದು ಗುಣಮಟ್ಟದ ಔಷಧಿ ತಗೊಂಡು ನಾವು ಅದನ್ನ ಆ ಫಂಗಲ್ ಇನ್ಫೆಕ್ಷನ್ ನಾವು ಹತೋಟಿಗೆ ತಗೊಬೇಕು. ಬಟ್ ಅದ್ರ ಕೆಲಸ ಮಾಡಿ ಅದು ಹೋಗ್ಬೇಕು, ಅಲ್ಲೇ ಕ್ಯಾರಿ ಆಗಬಾರ್ದು ಕ್ರಾಪ್ ಮೇಲೆ. ಅದನ್ನೆಲ್ಲ ನಾವು ಹಲವಾರು ವಿಜ್ಞಾನಿಗಳ ಜೊತೆ, ಹಲವಾರು ಇಲಾಖೆ, ಕಾಫಿ ಬೋರ್ಡ್ ಜೊತೆ ನಾವು 7 Bin ನಿರಂತರ ಸಂಪರ್ಕದಲ್ಲಿದ್ದೀವಿ. ಅವರುವೇ ಒಂದು ಕ್ಲಾಸ್ ಮಾಡ್ಕೊಳ್ಳೋದಕ್ಕೆ CCRI ನಮಗೆ ಅವಕಾಶ ಮಾಡಿಕೊಡ್ತಾರೆ. ಈಗಿರುವಂತಹ ಚೇರ್ಮನ್ ಅವರು, ದಿನೇಶ್ ಅವರು ಮತ್ತೆ CEO ಇವರೆಲ್ಲ ನಮ್ಮ ಕ್ಲಾಸಿಗೆ ತುಂಬಾ ಸಪೋರ್ಟ್ ಆಗಿ, ನಾವು ಯಾವುದೇ ಯಾವಾಗಲೇ ನಾವು ಹೆಲ್ಪ್ ಕೇಳಿದ್ರು ಅದು ನಮ್ಮ ಜೊತೆ ಇದ್ದಾರೆ ಅವರು. ಹಾಗಾಗಿ ಹಲವಾರು ವಿಜ್ಞಾನಿಗಳ ಜೊತೆನೂ ನಾವು ಸಂಪರ್ಕ ಪಡ್ಕೊಂಡು ನಾವು ಅದು ಪರಿಹಾರ ಕಂಡ್ಕೋತೀವಿ ಕೆಲವು ವಿಚಾರಗಳಲ್ಲಿ. ಮತ್ತೆ ಎಕ್ಸ್ಪರ್ಟ್ಗಳನ್ನ ಪ್ರತಿ ಕ್ಲಾಸ್ನಲ್ಲೂ ನಾವು ಕರಿತೀವಿ. ಡಾಕ್ಟರ್ ವೇಣುಗೋಪಾಲ್ ಅವರು ಮತ್ತೆ ನಾವು ಅಲ್ಲಿ ನಿರಂತರವಾಗಿ ಒಂದು ಗುಡ್ ಪ್ರಾಕ್ಟೀಸ್ ಹೇಳ್ಕೊಡೋ ಅಂತ ಪ್ರಯತ್ನ ಮಾಡ್ತೀವಿ ಸರ್. ಈಗ ಕ್ಲಾಸ್ ಅಥವಾ ತರಗತಿ ಅಂತ ಅಂದಾಗ ಆಶ್ಚರ್ಯ ಆಗುತ್ತೆ ನಮಗೆ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ? ಇದು ಪ್ರತಿ ತಿಂಗಳು ಸರ್ ಪ್ರಾಕ್ಟಿಕಲ್ ಆಗಿ ತೋಟದ ಒಳಗಡೆ ನಡೆಯುತ್ತೆ ಸರ್. ಪ್ರತಿ ತಿಂಗಳು ಬೇರೆ ಬೇರೆ ಕ್ಲಾಸ್ ಅಂದ್ರೆ ಎಲ್ಲೋ 4 ಗೋಡೆಗಳು? ಇಲ್ಲ ಇಲ್ಲ ಸರ್, ಇಲ್ಲ, ನಾವು ನೇಚರ್ ಮಧ್ಯದಲ್ಲಿ, ತೋಟಗಳ ಮಧ್ಯದಲ್ಲಿ. ತೋಟಗಳಲ್ಲಿ ಯಾಕೆ ಅಂತ ಅಂದ್ರೆ, ಈಗ ಮಾಡಬಹುದು ನೋಡಿ, ಈಗ ಮಾಡಿದ್ದಾರೆ, ಈ ತರ ಬೆಳೆ ಬಂದಿದೆ, ಗಿಡ ಇಷ್ಟ ಆರೋಗ್ಯಕರವಾಗಿದೆ. ನಮ್ಮ ಉಪಾಧ್ಯಕ್ಷರು ಆಗ್ಲೇ ಹೇಳ್ದಂಗೆ, 1 ಅಧಿಕವಾದ ಕ್ರಾಪು, ನೆಕ್ಸ್ಟ್ ಇಯರ್ಗೆ 2 ಇಲ್ಲ, ಗಿಡ ರೆಸ್ಟಿಗೆ ಹೋಗ್ಬಿಡುತ್ತೆ. ಆ ತರ ಅಲ್ಲ, ನಮಗೆ ಪ್ರತಿ ವರ್ಷ ಆರೋಗ್ಯಕರವಾಗಿ ಗಿಡನ ಹೇಗೆ ಮೇಂಟೈನ್ ಮಾಡಬೇಕು, ನಾವು ಆ ಬೆಳೆ ಉತ್ಪನ್ನ ಹೇಗೆ ಮಾಡಬೇಕು, ಪ್ರೋಸೆಸ್ ಹೆಂಗ್ ಮಾಡಬೇಕು, ಮಾರಾಟ ಕ್ರಮ ಹೇಗೆ, ಹಣಕಾಸು ನಿರ್ವಹಣೆ ಹೇಗೆ, ಲೇಬರ್ ಮ್ಯಾನೇಜ್ಮೆಂಟ್ ಅನ್ನ ಹೇಗೆ ಮಾಡಬೇಕು, ನಮ್ಮ ಲೇಬರ್ನ ನಾವು ಹೇಗೆ ಅವ್ರನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ಅವರನ್ನ ನಾವು ಕೆಲಸ ಮಾಡಿಸ್ಕೋಬೇಕು, ಅವರಿಗೂ ನಾವು ಏನೆಲ್ಲ ಹೆಲ್ಪ್ ಮಾಡಬೇಕು, ಇದಿಷ್ಟು ನಮ್ಮ ತರಗತಿನಲ್ಲಿ ಚರ್ಚೆ ಆಗುತ್ತೆ. ಈಗ ತರಗತಿ ಅಂತ ಅಂದಾಗ ಅಲ್ಲಿ ವಿದ್ಯಾರ್ಥಿಗಳು ಇರಬೇಕಾಗುತ್ತೆ. ಹೌದು, ಹಂಗಾಗಿ ನಿಮ್ಮ ವಿದ್ಯಾರ್ಥಿಗಳು ಯಾರು, ಅವ್ರನ್ನ ಹೇಗೆ ಆಯ್ಕೆ ಮಾಡ್ತೀರಿ? ನಾನು ಆಗ್ಲೇ ಹೇಳಿದಂಗೆ ಸರ್, ಇದನ್ನು ಕಂಪ್ಲೀಟ್ ಕಾಲೇಜ್ ತರನೇ ನಾವು ನೋಡ್ತೀವಿ ಸರ್. ಅಡ್ಮಿಷನ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಅಟೆಂಡೆನ್ಸ್ ಇರುತ್ತೆ, ಹೋಮ್ ವರ್ಕ್ ಇರುತ್ತೆ. ಇದು ಕಂಪ್ಲೀಟ್ ಒಂದು ಕ್ಲಾಸೇ ಸರ್, ಅದು ಕಂಪ್ಲೀಟ್ ಕ್ಲಾಸ್. ನಾವು ಟಾಸ್ಕ್ ಅನ್ನ ಕೊಡ್ತೀವಿ, ಇದನ್ನ ಬರ್ಕ ಬರಬೇಕು, ಇದನ್ನ ನೀವು ನಿಭಾಯಿಸಬೇಕು, ಇದನ್ನ ಮಾಡಬೇಕು, ನೀವು ಮಾಡಿ ಆದ್ಮೇಲೆ ಅದ್ ನಮಗೆ ವಾಪಸ್ ರಿಪೋರ್ಟ್ ಕೊಡಬೇಕು. ಅದನ್ನೆಲ್ಲ ಡಿಸೈನ್ ಮಾಡಿದೀವಿ ಸರ್. ಹಾಗಾಗಿ ಅದನ್ನ ನಾವು ಕ್ಲಾಸ್ ಅಂತಾನೇ ಕರಿತೀವಿ, ಅವ್ರನ್ನ ವಿದ್ಯಾರ್ಥಿಗಳೇ ಅಂತಾನೆ ಕರಿತೀವಿ ನಾವು. ಅದನ್ನ ನಾವು ಕಂಪ್ಲೀಟ್ ಆತರ ಡಿಸೈನ್ ಮಾಡಿದೀವಿ. ಮತ್ತೆ ನೀರಿನ ನಿರ್ವಹಣೆ, ಈಗ ಒಂದು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ಅಂದಾಗ ಯಾವುದು ಫಸ್ಟ್ ಆದ್ಯತೆ ಕೊಡಬೇಕು? ಬೋರ್ವೆಲ್ಗಿಂತ ಫಸ್ಟ್ ಕೆರೆ ಮಾಡಬೇಕು. ಬೋರ್ವೆಲ್ ವರ್ಸಸ್ ಕೆರೆ ಅಂದಾಗ ಯಾವ್ದು ನೇಚರ್ ಫ್ರೆಂಡ್ಲಿ? ಕೆರೆ ಕಟ್ಟೆ. ಇದನ್ನ ನಾವಲ್ಲಿ ಒತ್ತು ಕೊಟ್ಟು ಮಾಡೋ ಅಂತ ಕೆಲಸ. ನೀರಿನ ಸದ್ಬಳಕೆ, ನೀರಿದೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಈಗ ಹೂವು ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು? 70 ಸೆಂಟ್ಸ್ ಸಾಕು ನಮಗೆ ಹೂ ಮಾಡೋದಕ್ಕೆ. ಅದಕ್ಕೆ 2 ಇಂಚ್ವರೆಗೂ ನೀರು ಕೊಟ್ಟು ನೀರನ್ನ ವ್ಯರ್ಥ ಮಾಡ್ಕೊಂಡು ಮತ್ತೆ ಬ್ಯಾಕಿಂಗ್ ಇಲ್ದಂಗೆ ಮಾಡ್ಕೋತಾರೆ. ಹೂವಿನ ನೀರು ಎಷ್ಟು ಕೊಡಬೇಕು, ಬ್ಯಾಕಿಂಗ್ ಎಷ್ಟು ದಿವಸದಲ್ಲಿ ಕೊಡಬೇಕು, ಅದರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಕೆಲವು ಡಿಸೀಸ್ಗಳು ಕಾಫಿಗೆ ನಮಗೆ ಯಾವಾಗ ಬರುತ್ತೆ ಅನ್ನೋ ಗೊತ್ತಿರೋದ್ರಿಂದ ಬರದಂಗೆ ನಾವೇನು ಕ್ರಮ ಕೈಗೊಳ್ಬೇಕು. ಮತ್ತೆ ಕೆಲವು ಟೈಮ್ ಸಣ್ಣ ಗಿಡದಲ್ಲಿ ಬರಲ್ಲ, ಆತರ ಸಂದರ್ಭದಲ್ಲಿ ನಾವು ಔಷಧಿ ಹೊಡೆಯ ಅಗತ್ಯ ಇರಲ್ಲ, ಅನಗತ್ಯದಲ್ಲಿ ಔಷಧಿ ಹೊಡೆಯೋದು ಬೇಡ ಅಂತಾನು ಹೇಳ್ತೀವಿ. ಹಾಗಾಗಿ ಕಾಫಿಗೆ ಸಂಬಂಧಪಟ್ಟಿದ್ದು, ಏಲಕ್ಕಿ, ಮೆಣಸು, ಅಡಿಕೆ, ಇದಕ್ಕೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾನು ನಮ್ಮ ಕ್ಲಾಸಲ್ಲಿ ಕೊಡ್ತೀವಿ. ಅದನ್ನ ಫಾಲೋ ಮಾಡಿದವರು ಅದ್ಭುತವಾದ ರಿಸಲ್ಟ್ ಅನ್ನ ತಗೊಂಡಿರೋದಿದೆ ಸರ್. ಹಾಗಾಗಿ ನಮಗೆ ಇನ್ನೊಂದು ಏನು ತುಂಬಾ ದೊಡ್ಡ ಟಾಸ್ಕ್, ಕಷ್ಟದ ಕೆಲಸ ಅಂತ ಅಂದ್ರೆ, ನಾವು ತಗೊಳ್ಳೋದು 1 ವರ್ಷಕ್ಕೆ 150 ಜನ ಮಾತ್ರ. ಹೇಳ್ಕೊಡೋದಕ್ಕಾಗ್ಬೇಕಲ್ಲ, 1,000+ ಜನ ಆಕಾಂಕ್ಷೆಗಳಿದ್ದಾರೆ ಸರ್. ನಾವು ಇಲ್ಲಿ ಇದ್ದಾಗ್ಲೂ ನಮಗೆ ಫೋನ್ ಬರ್ತಾ ಇತ್ತು, ಈಗ ಅವರು ನಮಗೆ ಸರ್ ನಾವು ಸೇರ್ಕೋಬೇಕು, ನಾವು ಸೇರ್ಕೋಬೇಕು ಅಂತೇಳಿ. ಮತ್ತೆ ಯಾರೆಲ್ಲ ಸೇರ್ಕೋಬಹುದು ಇಲ್ಲಿ, ಯಾವುದೇ ತರದ ಏಜ್ ಲಿಮಿಟ್ ಇಲ್ಲ ಸರ್. ಯಾರ ಆಸಕ್ತಿ ಇದೆ ಅವರೆಲ್ಲ ಬಂದು, ಲೇಡೀಸ್ ಇದಾರೆ, ಕೆಲವು ತೋಟನ ಲೇಡೀಸೇ ನಿರ್ವಹಣೆ ಮಾಡೋ ಅಂತವ್ರಿದ್ದಾರೆ, ಅವ್ರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಈಗ ಒಂದಷ್ಟು ಹೊಸದಾಗಿ ಯಾರೋ ಪ್ರಾಪರ್ಟಿ ತಗೊಂಡಿರ್ತಾರೆ, ಕಾಫಿ ಬಗ್ಗೆ ಏನು ಗೊತ್ತಿರಲ್ಲ ಅಂತವರೆಲ್ಲ ಬಂದು ನಮ್ಮ ಕ್ಲಾಸಲ್ಲಿ ಸೇರ್ಕೊಂಡು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಾವು ಬರ್ಕೊಡ್ತೀವಿ. ಮತ್ತೆ ತಿಂಗಳು ತಿಂಗಳು ಅದು ಕೊಡ್ತೀವಿ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಶೀಟ್ ಕೊಡ್ತೀವಿ, ಅದನ್ನ ನೋಡ್ಕೊಂಡು ಮಾಡಬಹುದು. ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಇಂಥ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಇದು ಯಾಕೆ ಹಾಕ್ತಾ ಇದ್ದೀವಿ, ಈ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ದೀವಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ MOP ಮ್ಯೂರೇಟ್ ಆಫ್ ಪೊಟ್ಯಾಶ್ ಸ್ವಲ್ಪ ಸ್ಕಾರ್ಚಿಂಗ್ ಮಾಡುತ್ತೆ ಮಣ್ಣನ್ನ, ಅದರಲ್ಲೇ ಸ್ವಲ್ಪ ಮೈಲ್ಡ್ ಆಗಿರೋ ಅಂಥದ್ದು SOP, ಸ್ವಲ್ಪ ಡಬಲ್ ಕಾಸ್ಟ್ಲಿ ಆಗುತ್ತೆ. ಬಟ್ ನಾವು ಅದು ಆಸೆ ಮಾಡ್ದೇ, ಅಧಿಕವಾಗಿ ಪ್ರಾಫಿಟ್ಗೆ ಆಸೆ ಮಾಡ್ದೇ ಒಂದಷ್ಟು ನೇಚರ್ನ ಉಳಿಸ್ಬೇಕು ಅನ್ನೋದು ಅದನ್ನ ಕನ್ವಿನ್ಸ್ ಮಾಡ್ತೀವಿ ನಾವು. ತುಂಬಾ ಚೀಪ್ ಕೆಮಿಕಲ್ಗಳು ತಗೋಬೇಡಿ, ಹಾನಿ ಮಾಡುತ್ತೆ ಅನ್ನೋದನ್ನೆಲ್ಲ ನಾವು ಅದನ್ನ ಅಲ್ಲಿ ಮನದಟ್ಟು ಮಾಡಿ ಅದನ್ನ ಫಾಲೋ ಮಾಡ್ತಾರೆ ಸರ್ ಅವರು. ತಾವು ಆಗ್ಲೇ ಒಂದು ಮಾತು ಹೇಳಿದ್ರಿ, ನಮ್ಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿ, ಆದ್ರೆ 7B ಟೀಮ್ ನ ಮುಖ್ಯ ಉದ್ದೇಶ ಏನಿದೆಯೋ, ಗುರಿಗಳಿದೆಯೋ, ಅಲ್ಲಿ ಯುವಕರಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದು. ಅವರಿಗೆ ಹೆಚ್ಚು ನಾವು ಕೊಡ್ತಾ ಇದೀವಿ. ಯಾಕೆ ಯುವಕರನ್ನ ತಾವು ಗುರಿಯನ್ನಾಗಿ ಇರಿಸ್ಕೊಂಡಿದ್ದೀರಿ? ಯಾಕೆ ಅಂತ ಅಂದ್ರೆ, ನಮ್ಮ ಅಧ್ಯಕ್ಷರು ಆಗ್ಲೇ ಹೇಳಿದ್ರು, ಯುವಕರನ್ನಾದ್ರೆ ನಾವು ಚೇಂಜ್ ಮಾಡೋದಕ್ಕೆ ಅಂದ್ರೆ ನಾವು ಹೇಳಿದ್ದನ್ನ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ. ಹೌದು, ಆಸಕ್ತಿಯಿಂದ ಮಾಡ್ತಾರೆ, ಬದಲಾವಣೆಗೆ ಅವ್ರ ಮನಸ್ಸು ಬೇಗ ಒಪ್ಪುತ್ತೆ. ಮತ್ತೆ ಅವ್ರು ಮುಂದಿನ ದಿನಗಳಲ್ಲಿ ಕಾಫಿನ ಮುನ್ನಡೆಸ್ಕೊ ಹೋಗ್ಬೇಕಾಗಿರೋದೇ ಅವರು. ಹಾಗಾಗಿ ಯಾಕೆ ಯುವಕರನ್ನೇ ಕೇಳ್ತಾ ಇದೀವಿ ನಾವು ಅಂತ ಅಂದ್ರೆ, ಬನ್ನಿ ಅಂತ ಒಲಿಸ್ತಾ ಇದೀವಿ ಅಂತ ಅಂದ್ರೆ, ಅವರು ಬಿಟ್ಟು ಸಿಟಿಗೆ ಹೋದ್ರೆ ಮತ್ತೆ ಅವರನ್ನು ವಾಪಸ್ ಕರ್ಕೊಬರೋದು ಕಷ್ಟ. ಒಂದಷ್ಟು ಮನೆಗಳಲ್ಲಿ ಈಗ ವಯಸ್ಸಾದ ತಂದೆ ತಾಯಿಗಳೇ ಉಳ್ಕೊಂಡ್ಬಿಟ್ಟಿದ್ದಾರೆ ಸರ್, ಅದು ಒಂದು ಸಮಸ್ಯೆನೆ. ಹಾಗಾಗಿ ಮಕ್ಕಳು ಮನೆಯಲ್ಲೇ ಇದ್ರೆ ಹಿರಿಯವ್ರಿಗೂ ಸಪೋರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಎಲ್ಲ ಆಲೋಚನೆ ಮಾಡಿ ನಾವು ನಮ್ಮ ಮಕ್ಕಳು ಈ ತರ ನೇಚರ್ ಅಲ್ಲಿ ಒಳ್ಳೆ ಬದುಕನ್ನೇ ಮಾಡಲಿ ಅನ್ನೋ ಉದ್ದೇಶಕ್ಕೆ ಯುವಕರನ್ನ ಹೆಚ್ಚು ಓಲೈಸ್ತಾ ಇದೀವಿ, ಅವ್ರು ಒಪ್ಕೊಳ್ತಾ ಇದ್ದಾರೆ. 7B ಟೀಮ್ ಏನಿದೆಯೋ, ತರಗತಿಯಲ್ಲಿ ನಾವು ಯಾವುದೇ ಒಂದು ಬೆಳೆಯನ್ನ ಹೇಗೆ ಬೆಳೆಯುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಡೋದ್ರ ಜೊತೆಗೆ ಕೃಷಿ ಪ್ರವಾಸಗಳನ್ನು ಕೂಡ ಸಂಘಟಿಸುತ್ತೆ ಅಂತ ಹೇಳಿ. ಅಂತ ಅಂದ್ರೆ ಕಲಿಕೆಯ ದೃಷ್ಟಿಯಿಂದ ಬೇರೆ ಬೇರೆ ತೋಟಗಳಿಗೆ, ಬೇರೆ ಬೇರೆ ಉದ್ಯಮಗಳಿಗೆ ಭೇಟಿಯನ್ನು ನೀಡುವಂಥದ್ದು, ಅಲ್ಲಿ ಕಲಿಯುವಂಥದ್ದು, ಹೀಗೆ ಈ ಕೃಷಿ ಪ್ರವಾಸ ಎಲ್ಲೆಲ್ಲಿ ಆಗಿದೆ ಮತ್ತೆ ಹೇಗಿರುತ್ತೆ ಅದು, ಅದರಿಂದ ಏನ್ ಅನುಕೂಲ ಆಗುತ್ತೆ? ಮುಖ್ಯವಾಗಿ ನಾವು ಯಗಜಿ ಪ್ಲಾಂಟೇಶನ್ ಅಂತ ಒಂದು ಹೊಂಕರಹಳ್ಳಿ ಹತ್ರ ಇದೆ, ಅಲ್ಲಿ ನಮ್ದು ಒಂದು ಕ್ಲಾಸ್ ನಡೀತದೆ. ಮತ್ತೆ MFR ಎಸ್ಟೇಟ್ಸ್ ಅಂತ ಇದೆ, ಅಲ್ಲೂ ನಾವು ಸಹ ಮಾಡಿದ್ವಿ. YN ಕೃಷ್ಣೇಗೌಡರು ಅವ್ರ ತೋಟದಲ್ಲೂ ಸಹ ನಾವು ಮಾಡಿದ್ವಿ. ಸೊ ಈ ತೋಟಗಳಲ್ಲಿ ಏನು ಅಂದ್ರೆ, ಹೇಗೆ ಕ್ಲಾಸ್ ನಡೀತದೆ ಅಂದ್ರೆ, ಮುಖ್ಯವಾಗಿ ನಮ್ದು ರೈತ ಗೀತೆಯಿಂದ ಕ್ಲಾಸ್ ಶುರು ಆಗುತ್ತೆ. ನಾವು ರೈತ ಗೀತೆಯಿಂದ ಕ್ಲಾಸ್ ಶುರು ಮಾಡಿ ಫಸ್ಟ್ ವಿಸಿಟ್ ಮಾಡಿಸ್ ಸುತ್ತಾಡಿಸ್ಬಿಟ್ಟು, ಅಲ್ಲಿ ವೇಣುಗೋಪಾಲ್ ಅವ್ರು ಇರ್ತಾರೆ, ಧರ್ಮರಾಜ್ ಅವರು ಇರ್ತಾರೆ, ಅವರು ಬ್ಯಾಚ್ ಬ್ಯಾಚ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ತೋಟದಲ್ಲಿ ಏನು ಹೇಗಿದೆ, ಈ ಕ್ರಾಪ್ ಹೇಗಿದೆ, ಈ ಕ್ರಾಪ್ ಅಥವಾ ಕಸಿ ಮಾಡೋದು ಹೇಗೆ, ಇವೆಲ್ಲವನ್ನೂ ನಾವು ಪ್ರತ್ಯಕ್ಷವಾಗಿ ತೋರಿಸ್ತೀವಿ ಅವರಿಗೆ. ಸೀಯಿಂಗ್ ಇಸ್ ಬಿಲೀವಿಂಗ್. ಆಮೇಲೆ ಇವೆಲ್ಲ ಜಾಗಗಳಲ್ಲೂ ಸೆವೆನ್ ಬೀನ್ ನ ಏನ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನ ಅವು ಅಳವಡಿಸಿದ್ದಾರೆ. ಬೆಳೆಗಾರರಿಗೆ ಏನಾಗಿರುತ್ತೆ, ಸೀಯಿಂಗ್ ಇಸ್ ಬಿಲೀವಿಂಗ್ ನೋಡಿದಾಗ ಹೌದು ನಾ ಹೇಳ್ಕೊಟ್ಟಿದ್ದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ನಾವು ಅನುಸರಿಸ್ತೇವೆ. ಅಲ್ಲಿ ನಮ್ದು ನಮ್ ತೋಟಗಳು ಈ ಪ್ರೊಡಕ್ಷನ್ ಅಂತ ನಾನು ಪ್ರೊಡಕ್ಟಿವಿಟಿ ಉತ್ಪಾದಕತೆ ಹೆಚ್ಚಿಸಬಹುದು ಅಂತ ಅದು ಒಂದು ಗೊತ್ತಾಗುತ್ತೆ. ಅದೇ ರೀತಿ ನಾವು ಕೊನೆಯದಾಗಿ ನಮ್ದು ಕಾಫಿ ಕಲ್ಚರ್ ಕೊನೆ ಕ್ಲಾಸ್ ಏನ ಕಾಫಿ ಕಲ್ಚರ್ ಏನಂದ್ರೆ ನಮ್ದೇ ಒಂದು ಸಂಪ್ರದಾಯ. ಇದೊಂದು ವಾರ್ಷಿಕವಾಗಿ ನಡೆಯುವಂತಹ ಒಂದು ಇವೆಂಟ್. ನಮ್ದೇ ಒಂದು ಸಂಪ್ರದಾಯ. ಮಲೆನಾಡಿನಲ್ಲಿ ವಿಶಿಷ್ಟವಾದ ಗೊಜ್ಜುಗಳು, ಅಕ್ಕಿ ರೊಟ್ಟಿ ಇರ್ಬೋದು, ಬಂದಿ ಕರಿ ಇರ್ಬೋದು, ಅಥವಾ ಸುಗ್ಗಿ ಕುಣಿತ ಇರ್ಬೋದು, ಅಥವಾ ಕಹಳೆ ಊದಿ ಸ್ವಾಗತ ಮಾಡತಕ್ಕಂಥದ್ದು, ಇವೆಲ್ಲ ನಮ್ದೊಂದು ವಿಶಿಷ್ಟವಾದ ಸಂಪ್ರದಾಯ. ಇದನ್ನ ನಾವು ಬರೀ ನಮಗೆ ನಿಲ್ಲಬಾರದು, ನಮ್ಮ ನೆಕ್ಸ್ಟ್ ಜನರೇಷನ್ ಪಾಸ್ ಆನ್ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಕಾಫಿ ಕಲ್ಚರ್ ಅಂತ ಒಂದು ಹೆಸರಿನಲ್ಲಿ ನಾವು ಪ್ರತಿ ವರ್ಷ ಕೊನೆ ಕ್ಲಾಸ್ ಯಾವ್ದು 12ನೇ ಕ್ಲಾಸ್ ಏನು ಕಾನ್ವೊಕೇಶನ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಚ್ ನ ಬೆಳೆಗಾರರಿಗೆ ನಾವು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದೇ ಈ ವರ್ಷ ನಾವು ಹೊಸ ಬ್ಯಾಚ್ ನ ಅವತ್ತೇ ಇಂಡಕ್ಷನ್ ಓರಿಯೆಂಟೇಷನ್ ಪ್ರೋಗ್ರಾಮ್, ಅವರಿಗೆ ಯಾವ ತರ ಇರ್ತದೆ ಕ್ಲಾಸ್ ನಾವು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತೀವಿ. ಆಮೇಲೆ ಸ್ಪೆಷಲ್ ಗೆಸ್ಟ್ ಅನ್ನು ಕರೆಸ್ತೀವಿ. ಈ ಸತಿ ನಮ್ಗೆ ಸಿಇಒ ಬರ್ತಾ ಇದಾರೆ, ಕಾಫಿ ಮಂಡಳಿ ಅಧ್ಯಕ್ಷರು ಬರ್ತಾ ಇದಾರೆ, ಮತ್ತೆ ಭಾರತದಲ್ಲಿ ಫಸ್ಟ್ ಫೀಮೇಲ್ ಕಪ್ ಟೆಸ್ಟರ್ ಭಾರತ ಅಲ್ಲ ಏಷ್ಯಾದಲ್ಲಿ ಮಿಸ್ ಸುನಾಲಿನಿ ಮೆನನ್ ಅಂತ ಅಂತಾರಾಷ್ಟ್ರೀಯ ಕಾಫಿ ಸಮುದಾಯದ ಹೆಸರಾದಂತ ಹೆಸರು ಅವರು. ಅವರು ನಾನು ಸುಮ್ನೆ ಫೋನ್ ಮಾಡಿ ಕೇಳಿದಕ್ಕೆ ಬಂದ್ರು. ಏನ್ ಹೇಳಿದ್ರೆ ಐ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಅಂದ್ರು. ನಿಮ್ಮ ಏನು ವಿಷನ್ ಇದೆ ನಾನು ಭಾರಿ ಖುಷಿಯಾಗಿದ್ದೀನಿ, ಐ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಅಂತ ಹೇಳಿ ಅವ್ರು ಇಮಿಡಿಯೇಟ್ ಆಗಿ ಬಂದ್ರು. ಅದೇ ರೀತಿ ಪೂರ್ಣೇಶ್ವರ್ ಸಹ ಸ್ಪೆಷಾಲಿಟಿ ಕಾಫಿಯಲ್ಲಿ ಅವರು ಪಯನಿಯರ್. ಸೊ ಅವರನ್ನು ನಾವು ಸುಮ್ನೆ ಕರೆದಾಗ ಇಲ್ಲ ಇಲ್ಲ ನನ್ ಬಂದು ಐ ವಾಂಟ್ ಟು ಸ್ಪೀಕ್ ಟು ಗ್ರೋವರ್ಸ್, ಗ್ರೋವರ್ಸ್ ಹೇಳ್ಕೊಡ್ಬೇಕು ನಮ್ಮ ಸ್ಪೆಷಾಲಿಟಿ ಕಾಫಿ ಹೆಂಗಿದೆ ಅಂತ ತಿಳಿಸ್ಕೊಡ್ಬೇಕು ಅಂತೇಳಿ ಅವರು ಸಹ. ಸೊ ಹಾಗೆ ಈಗ ಸಿಇಒ ಸಹ ನಾವು ಒಂದೇ ಸತಿ ಮಾತಿಗೆ ಫೋನ್ ಮಾಡಿ ಕೇಳಿದ ತಕ್ಷಣ ಆಯ್ತು ಐ ವಾಂಟ್ ಟು ವಿಸಿಟ್ ಅಂಡ್ ಐ ವಾಂಟ್ ಟು ಸಿ ಹೌ ಸೆವೆನ್ ಬೀನ್ ಟೀಮ್ಸ್ ವರ್ಕ್ಸ್ ಅಂತ ಹೇಳಿದ್ರು. ಸೊ ಇದೇನು ಅಂದ್ರೆ ನಾವು ಮಾಡ್ತಿರೋ ಕಾರ್ಯಗಳು ಒಂದು ಸಮುದಾಯಕ್ಕೆ ಒಳ್ಳೆಯ ಕಾರ್ಯ ಮಾಡ್ತಾ ಇದೀವಿ. ಈಗ ಬೆಳೆಗಾರರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಥಿಕವಾಗಿ ಸದೃಢವಾಗಬೇಕು, ಆದ್ರಿಂದ ನಾವು ಸೆವೆನ್ ಬೀನ್ ಟೀಮ್ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ಸೆವೆನ್ ಬೀನ್ ಟೀಮ್ನ ವಾರ್ಷಿಕ ಒಂದು ಉತ್ಸವ ಅಂತ ಹೇಳಿ ನಾವು ಕರಿಬಹುದು, ಅದು ಕಾಫಿ ಸಂಸ್ಕೃತಿ ಅನ್ನುವಂಥದ್ದು. ಈ ಸಾಲಿನ ಕಾಫಿ ಸಂಸ್ಕೃತಿ ಕಾರ್ಯಕ್ರಮವನ್ನು ಎಲ್ಲಿ ಮತ್ತು ಯಾವತ್ತು ಆಯೋಜನೆ ಮಾಡಿದಿರಿ, ಏನೇನು ವಿಶೇಷತೆಗಳಿರುತ್ತೆ, ಇದನ್ನು ಉಪಾಧ್ಯಕ್ಷರಾದ ತೀರ್ಥ ಮಲ್ಲೇಶ್ ಅವರು ತಿಳಿಸ್ಕೊಡ್ಬೇಕು. ಕಾಫಿ ಸಂಸ್ಕೃತಿ ವರ್ಷದಲ್ಲಿ ಒಂದು ಸರಿ ನಾವು ಮಾಡ್ತೀವಿ. ಅದಕ್ಕೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷನೂ ಕೂಡ ಕಾಫಿ ಸಂಸ್ಕೃತಿ ಕಾರ್ಯಕ್ರಮವನ್ನ ನಮ್ಮ ಪರಂಪರೆಯನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಸಂಸ್ಕೃತಿ ಮತ್ತೆ ಪರಂಪರೆಯನ್ನ ಮುಂದಿನ ಯುವ ಜನಾಂಗಕ್ಕೆ ನಾವು ಪಾಸ್ ಆನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಗಳು ನಮ್ಮ ಜೊತೆನಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಈ ಮಲೆನಾಡಿನ ವೇಷಭೂಷಣಗಳಾಗಿರ್ಬೋದು, ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ತಿಂಡಿ ತಿನಿಸುಗಳಾಗಿರ್ಬೋದು, ಎಲ್ಲದನ್ನು ಕೂಡ ನಾವು ಈ ಕಾಫಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು. ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಉತ್ಪಾದನೆಯನ್ನ ಹೇಗ್ ಮಾಡಬೇಕು, ಹೇಗೆ ಹೆಚ್ಚಿಸ್ಕೊಳ್ಬೇಕು. ನಮ್ಮ ಚೇರ್ಮನ್ ಅವ್ರ ಹೇಳಿದ್ದೇನೆಂದ್ರೆ, ವರ್ಷದಲ್ಲಿ ಮಣ್ಣಿನಿಂದ ಕಪ್ಪನವರಿಗೆ ಏನ್ ಹೇಳ್ಕೊಡ್ತೀವಿ ಅಂತ ಒಂದು ಸಬ್ಜೆಕ್ಟ್ ಅನ್ನ ನಾವು ಇಟ್ಕೊಂಡಿರ್ತೀವಿ. ಉತ್ಪಾದನೆಯನ್ನ ಮಾಡಿ ಆಯ್ತು, ಉತ್ಪಾದನೆಯನ್ನ ಮಾರುಕಟ್ಟೆಗೆ ಹೇಗ್ ತಲುಪಿಸ್ಬೇಕು, ಹೇಗ್ ಮಾಡ್ಬೇಕು, ವ್ಯಾಲ್ಯೂ ಅಡಿಷನ್ ಹೇಗ್ ಮಾಡ್ಬೇಕು, ಇದನ್ನ ಕೊನೆ ತರಗತಿನಲ್ಲಿ ನಾವು ಇಟ್ಕೊಳ್ತೀವಿ. ಆ ಕಾಫಿ ಸಂಸ್ಕೃತಿ ಅಂತ ಏನ್ ಇಟ್ಕೊಂಡಿದೀವಿ ಅದನ್ನ ಇಟ್ಕೊಂಡಿದೀವಿ. ನಾವು ಇನ್ನೂ ಈ ಮುಂದುವರೆದು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಕಾಫಿ ಸಂಸ್ಕೃತಿಯ ಭಾಗದಲ್ಲಿ ನಾವೇನು ಅಂತ ಹೇಳಿದ್ರೆ, ವಿಶೇಷವಾದ ವ್ಯಕ್ತಿಗಳನ್ನ ನಾವು ಕರೆಸ್ತೀವಿ. ನಾವು ಏನಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್. ಇಲ್ಲಿ ಏನಾಗುತ್ತೆ, ತರಗತಿಗಳಲ್ಲಿ ವಿಜ್ಞಾನಿಗಳಿರ್ತಾರೆ ಮತ್ತೆ ಈ ಪ್ರೊಡಕ್ಟಿವಿಟಿನಲ್ಲಿ ಅಚೀವ್ ಮಾಡದವ್ರ ಕೈಲಿ ನಾವು ಹೇಳಿಸ್ತಾ ಇರ್ತೀವಿ. ಆದ್ರೆ ಇಲ್ಲಿ ಏನಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್, ಅವ್ರನ್ನ ಕರೆಸ್ತೀವಿ. ಅದ್ರ ಜೊತೆಗೆ ನಾವು ಸೆವೆನ್ ಬೀನ್ ಟೀಮ್ ನಲ್ಲಿ ಇದಕ್ಕೆ ಪೂರಕವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ, ಈ ಉತ್ಪಾದನೆ ಹೆಚ್ಚು ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರ್ಯಾರು ನಮ್ಮ ತರಗತಿಗೆ ವಿದ್ಯಾರ್ಥಿಗಳು ಸೇರ್ಕೊಳ್ತಾರೆ ಅವ್ರಿಗೆ ಒಂದು ಮ್ಯಾಂಡೇಟರಿ, ಮೊದಲನೇ ಮ್ಯಾಂಡೇಟರಿ ಅಂತ ಹೇಳಿದ್ರೆ, ಅವರಿಗೆ ಸೀಟ್ ಸಿಗ್ಬೇಕು ಅಂದ್ರೆ ಸಾಯಿಲ್ ಟೆಸ್ಟ್ ಆಗ್ಲೇಬೇಕು. ಎರಡನೇದು, ಅವರಿಗೆ ಸೀಟ್ ಸಿಕ್ಕಿದ ನಂತರದಲ್ಲಿ ಸೆವೆನ್ ಬೀನ್ ಬ್ಲಾಕ್ ಅಂತ ಹೇಳಿ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಏನು ಪ್ರತಿ ತಿಂಗಳು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಗಳನ್ನ ನಾವು ಕೊಡ್ತೀವಿ, ಆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಗಳನ್ನ ಮಿನಿಮಮ್ ಅರ್ಧ ಎಕರೆ ಮ್ಯಾಕ್ಸಿಮಮ್ ಅವ್ರು ಎಷ್ಟು ಬೇಕಾದ್ರೂ ಮಾಡಬಹುದು. ಈ ಸೆವೆನ್ ಬೀನ್ ಬ್ಲಾಕ್ ಅಂತ ನಾವೇನು ಒಂದು ಟಾರ್ಗೆಟ್ ಕೊಡ್ತೀವಿ, ಅದ್ರದನ್ನ GPS ಲೊಕೇಶನ್ ಕೊಡ್ಬೇಕು. ನಾವು ಪ್ರತಿ ತಿಂಗಳು ನಾವು 8 ಮೆಂಬರ್ಸ್ ಏನಿದ್ದೇವೆ ಸಮಾನ ಆಸಕ್ತರು, ಒಂದು 25 ಜನರ ಒಂದು ಗುಂಪನ್ನ ಮಾಡಿ, ಸುಮಾರು 150 ಜನ ಇದ್ರೆ 25 ಜನರ ಒಂದು ಗುಂಪು ಮಾಡಿ ಅವರನ್ನ ಒಂದೊಂದು ಗುಂಪುಗಳಿಗೂ ಬೇರೆ ಬೇರೆ ವಸಂತ ಋತು, ಶರದ್ ಋತು, ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದೀವಿ. ಆ ಬ್ಲಾಕ್ ಗಳಲ್ಲಿ ಮಾಡಬೇಕಾದ್ರೆ ಡೌಟ್ಸ್ ಗಳು ಬಂದ್ರೆ ನಮಗೆ ಕರೆ ಮಾಡಿ ಅವ್ರು ತಿಳಿಸ್ತಾರೆ. ಆಗ ತಿಳಿಸಿದಂತ ಸಂದರ್ಭದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ನಾವು ಕೂಡ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೂಡ ನಾವು ಕೊಟ್ಟು ಬರುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಇದರಲ್ಲಿ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಸೆವೆನ್ ಬೀನ್ ಬ್ಲಾಕ್ ಆದ ನಂತರ ನಾವು ಬರೀ ಉತ್ಪಾದನೆಯನ್ನು ಮಾತ್ರ ಹೇಗೆ ಉತ್ಪಾದನೆ ಮಾಡಬೇಕು, ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ನಾವು ಮಾತ್ರ ಹೇಳ್ಕೊಡಲ್ಲ. ಪೂರಕವಾದಂತಹ ಸುಮಾರು ಹಲವಾರು ವಿಷಯಗಳಿವೆ. ನಾವಿಲ್ಲಿ ಏನು ಮಾತಾಡಬೇಕಾದ್ರೂ ಕೂಡ ಪರ್ ಪ್ಲಾಂಟ್ ಅಂತ ಮಾತಾಡ್ತೀವಿ. ಪ್ರತಿ ಗಿಡದಿಂದ ಎಷ್ಟು ಆದಾಯವನ್ನ ತೆಗಿಬೇಕು ಅಂತ ಹೇಳಿ ಮಾತಾಡ್ತೀವಿ. ನಾವು ನೀರನ್ನ ಸೆಂಟ್ಸ್ ಅಲ್ಲಿ ಹೇಳೋದಕ್ಕಿಂತ ಒಂದು ಗಿಡ ಎಷ್ಟು ನೀರನ್ನ ಬಯಸುತ್ತೆ ಹೂ ಆಗುವಂತ ಸಂದರ್ಭದಲ್ಲಿ, 1 ಎಕರೆಗೆ 1,03,236 ಲೀಟರ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ ಅಂದ್ರೆ, ಟು ಇನ್ಕ್ರೀಸ್ ಅವರ್ ಪ್ರೊಡಕ್ಟಿವಿಟಿ, ದೀಸ್ ಆರ್ ಆಲ್ ಮ್ಯಾಟರ್ಸ್. ಇದು ಸಣ್ಣ ವಿಷಯಗಳಲ್ಲ. ನಾವು ಕೆರೆ ನೀರಿನ ಅನುಕೂಲ ಮಾಡಿ ಅಂತ ಹೇಳಲ್ಲ. 10 ಎಕರೆ ಇದೆ ಅಂತ ಹೇಳಿದ್ರೆ ನೀವು ಸುಮಾರು 4 ರೌಂಡ್ಗೆ ಮಾನಸಿಕವಾಗಿ ನೀರು ಹೊಡೆಯೋದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಬೇಕು. 10 ಎಕರೆ ಇದ್ರೆ 1 ಎಕರೆಗೆ 4.5 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಹಾಗಾದ್ರೆ 4 ಲಕ್ಷ ಅಂದ್ರೆ 16 ಲಕ್ಷ ಲೀಟರ್ಗೆ ನೀವು ತಯಾರಾಗಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಪ್ರೊಡಕ್ಟಿವಿಟಿಗೆ ನಾವು NPK ಇದು ಒಂದು ಕೊಡ್ತಾ ಇಲ್ಲ. ನಾವು ಸಣ್ಣ ಸಣ್ಣ ವಿಷಯಗಳ ಕೂಡ ನಾವು ಸಮಗ್ರವಾಗಿ ಅಂದ್ರೆ ಬೀ ಕೀಪಿಂಗ್, ಜೇನು ಸಾಕಣೆ ಹೇಗೆ ಆಗಬೇಕು, ಆಮೇಲೆ ಬಡ್ಜೆಟಿಂಗ್, ನಿಮ್ಮಲ್ಲಿ ಬಂದಂತ ಹಣವನ್ನ ಹೇಗೆ ಸದ್ವಿನಿಯೋಗನ ಮಾಡ್ಕೊಳ್ಬೇಕು, ಲೇಬರ್ ಮ್ಯಾನೇಜ್ಮೆಂಟ್ ನ ಹೇಗೆ ಮಾಡಬೇಕು ನೀವು, ಇವು ಎಲ್ಲವನ್ನೂ ಕೂಡ ಸಮಗ್ರವಾಗಿ ಪ್ರತಿ ಕ್ಲಾಸ್ನಲ್ಲೂ. ನಾವೇನು 8 ಜನ ಆಸಕ್ತಿರಿದೀವಿ, ಪ್ರತಿಯೊಬ್ಬರು ಒಂದೊಂದು ಕ್ಲಾಸ್ಗಳನ್ನ ತಗೊಂಡು ಹೇಳ್ಕೊಡ್ತೀವಿ ಅವರಿಗೆ. ಇದೆಲ್ಲ ಹೇಳಿದಂತ ಸಂದರ್ಭದಲ್ಲಿ ನಮ್ಮ ಪ್ರೊಡಕ್ಟಿವಿಟಿನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅಲ್ಲದೇನೆ ನಮಗೆ ಹಲವಾರು ಈಗ ಮಾರ್ಕೆಟಿಂಗ್ ವಿಚಾರ ಬಂದಂತ ಸಂದರ್ಭದಲ್ಲಿ NKG ಅವರು ಸಪೋರ್ಟ್ ಮಾಡ್ತಾರೆ, ಬನ್ನಿ ನಮ್ಮ ಕ್ಯೂರಿಂಗ್ ನಲ್ಲಿ ಹೇಗೆ ಪ್ರೋಸೆಸ್ ಮಾಡ್ತೀವಿ, ಕ್ವಾಲಿಟಿನ ಹೇಗೆ ಮೇಂಟೈನ್ ಮಾಡಬೇಕು, ಕ್ವಾಲಿಟಿನ ಮೇಂಟೈನ್ ಮಾಡದಿದ್ರೆ ಎಕ್ಸ್ಪೋರ್ಟ್ ನಲ್ಲಿ ಎಷ್ಟು ತೊಂದರೆ ಆಗುತ್ತೆ. ಆ ರೀತಿನಲ್ಲಿ ಈ 7 Bean ಟೀಮ್ಗೆ ಈಗ ಉದಾಹರಣೆಗೆ ಕಾಫಿ ಮಂಡಳಿಯವರು, ಲಾಸ್ಟ್ ಟೈಮ್ ಇದ್ದಂತ CEO ಅವರು, ನಿಮ್ ಕ್ಲಾಸ್ ಬಗ್ಗೆ ನನಗೆ ಬಹಳ ಕ್ಯೂರಿಯಾಸಿಟಿ ಇದೆ, ಹೇಗ್ ನಡೆಸ್ತೀರಾ ಅಂತ ನಾನು ಒಂದು ದಿವಸ ಬಂದು ನಿಮ್ ತರಗತಿನಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಈಗಿನ ಚೇರ್ಮನ್ ಅವರು ಬಹಳ ಸಪೋರ್ಟ್ ಮಾಡ್ತಾರೆ. ಬಹಳ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು 7 ಲಕ್ಷ ಟನ್ಗೆ ನಮ್ಗೆ ಏನು ರೀಚ್ ಆಗ್ಬೇಕು, ನೀವು ಅದಕ್ಕೆ ಪೂರ್ವವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವು CCRI ನಲ್ಲೊಂದು ಚಟ್ಟಳ್ಳಿನಲ್ಲೊಂದು ನಮ್ಮ ವಿಜ್ಞಾನಿಗಳನ್ನ ಬಳಸ್ಕೊಂಡು ಪ್ರತಿ ವರ್ಷ ಒಂದೊಂದು ಕ್ಲಾಸ್ಗಳು ಮಾಡಿ ಅಂತ ಅವರೇ ಕರೆದು ಕೊಡ್ತಾ ಇದ್ದಾರೆ. ಇವೆಲ್ಲ ಸಮಗ್ರವಾದಂತ ವಿಚಾರವನ್ನ ಒಂದು ಕನ್ಕ್ಲೂಡಿಂಗ್ ಸೆಷನ್ ಅಂತ ಹೇಳಿ ಕಾಫಿ ಸಂಸ್ಕೃತಿನಲ್ಲಿ ಹೈಲೈಟ್ ಮಾಡುವಂತ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ವರ್ಷದ ಕೊನೆಯಲ್ಲಿ ನಾವು ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದನ್ನ ಹಾಗಾಗಿ ಬೆಳೆಗಾರರಿಂದ ಕೂಡ ಉತ್ತಮ ಪ್ರತಿಕ್ರಿಯೆ ಇದೆ. ಇದಕ್ಕೆ ನಮ್ಗೆ ಎಲ್ಲ ಬೆಳೆಗಾರರು ಸಹಕರಿಸಬೇಕು. ಇಲ್ಲಿ 7 Bean ಟೀಮ್ ಒಂದೇನೆ ಅಚೀವ್ ಮಾಡುತ್ತೆ ಅಂತಲ್ಲ, ಸಂಘ ಸಂಸ್ಥೆಗಳಾಗಿರ್ಬೋದು, ಕಾಫಿ ಮಂಡಳಿ ಆಗಿರ್ಬೋದು, 7 Bean ಸಂಸ್ಥೆ ಆಗಿರ್ಬೋದು, ಇನ್ನು ಅನೇಕ ಸಂಸ್ಥೆಗಳು ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಅವರೆಲ್ಲ ಒಟ್ಟಾಗಿ ಹೋದಾಗ ಭಾರತದ ಕಾಫಿಯನ್ನ 7 ಲಕ್ಷ ಟನ್ಗೆ ಮುಟ್ಟಿಸೋದು ಏನು ದೊಡ್ಡ ವಿಷಯವೇ ಆಗೋದಿಲ್ಲ. ಈ ಸಾಲಿನ ಈ ಕಾಫಿ ಸಂಸ್ಕೃತಿ ಯಾವತ್ತು ಎಲ್ಲಿ ಹೇಗೆ ನಡೀತಾ ಇದೆ? ಈ ಸಾರಿ ನಮ್ಗೆ ಕಾಫಿ ಸಂಸ್ಕೃತಿ 2 ಅಂತ ಹೇಳಿ ಸಕಲೇಶ್ಪುರದಲ್ಲಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯುತ್ತೆ. 16 January 2026 10:00 AM ಪ್ರಾರಂಭ ಆಗುತ್ತೆ ರಿಜಿಸ್ಟ್ರೇಷನ್ ಮುಖಾಂತರ. ಆನಂತರ ಸ್ಟಾಲ್ ಉದ್ಘಾಟನೆ ಇರುತ್ತೆ. ಸ್ಟಾಲ್ ಗಳನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಯಾಂತ್ರೀಕರಣಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕು ಅಂತ ಹೇಳಿ ಒಂದು ಲಿಮಿಟೆಡ್ ಸ್ಟಾಲ್ ಗಳನ್ನ ಮಾಡಿದೀವಿ. ಆ ಸ್ಟಾಲ್ ಉದ್ಘಾಟನೆ ಆಗುತ್ತೆ. ಆನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಕೂರ್ಮರಾವ್ ಅವರು ಬರ್ತಾರೆ, ಕಾಫಿ ಮಂಡಳಿಯ ಅಧ್ಯಕ್ಷರಾದಂತಹ MJ ದಿನೇಶ್ ಅವರು ಬರ್ತಾ ಇದಾರೆ, ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದಂತಹ DM ಪೂರ್ಣೇಶ್ ಅವರು ಬರ್ತಾ ಇದಾರೆ. ಕ್ವಾಲಿಟಿ ಬಗ್ಗೆ ಬಹಳ ಒಂದು ಹೆಚ್ಚು ಮಹತ್ವವನ್ನ ಮತ್ತೆ ತುಂಬಾ ಹೆಚ್ಚು ಅರಿವನ್ನ ಮೂಡಿಸ್ತಾ ಇರ್ತಕ್ಕಂತ ಸುನಾಲಿನಿ ಮೆನನ್ ಅವರು ಕೂಡ ಬರ್ತಾ ಇದಾರೆ. ಹಾಗೇನೆ ಉತ್ಪಾದನೆಯನ್ನು ಹೇಗೆ ಮಾಡ್ಬೇಕು ಅಂತೇಳಿ ಡಾಕ್ಟರ್ ವೇಣುಗೋಪಾಲ್ ಅವರಿದ್ದಾರೆ. ಮತ್ತೆ ನಮ್ಮ ಚೇರ್ಮನ್ ಆದಂತ ಧರ್ಮರಾಜ್ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉಪಯೋಗವನ್ನ ನಮ್ಮ ಬೆಳೆಗಾರರು ಅದನ್ನ ಪಡೆದುಕೊಳ್ಬೇಕು. ಮಧ್ಯಾಹ್ನ ನಂತರ ಕೂಡ ಹೊಸ ತರಗತಿಗಳು ಈಗ ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆಗೋದ್ರದ್ದು ಉದ್ಘಾಟನೆ ಸಮಾರಂಭ ಕೂಡ ಇರುತ್ತೆ. ಕಡೆಯದಾಗಿ 7 Bean ಟೀಮ್ ಬಗ್ಗೆ ಹಾಗೂ ಕಾಫಿ ಸಂಸ್ಕೃತಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಸೆವೆನ್ ಬೀನ್ದ ಮೂಲ ಉದ್ದೇಶ ಇಷ್ಟಕ್ಕೆ ನಿಲ್ಲಲ್ಲ ಸರ್. ನಮ್ಮದು ಉದ್ದೇಶ ಬಹಳ ದೊಡ್ಡದಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಒಂದು ಯೂನಿವರ್ಸಿಟಿ ಲೆವೆಲ್ಗೆ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ. ಅಂತ ಅಂದರೆ ನಮ್ಮದೇ ಆದ ಬೆಳೆಗಾರರದೇ ಆದ ಸುಸಜ್ಜಿತವಾದ ಒಂದು ಸೆಮಿನಾರ್ ಹಾಲ್ ಮಾಡಬೇಕು ಅನ್ನೋದು ನಮ್ಮದು ದೂರದೃಷ್ಟಿ ಇದೆ ಸರ್. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ನಮ್ಮದೇ ಆದ ಕಪ್ಪಿಂಗ್ ಕಾಫಿ ಲ್ಯಾಬ್ ಬೆಳೆಗಾರರಿಗೆ, ಮತ್ತು ಡಿಜಿಟಲ್ ಲೈಬ್ರರಿ. ಈಗ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಬಂದರೆ ಆ ಡಿಜಿಟಲ್ ಲೈಬ್ರರಿಲಿ ಕಂಪ್ಲೀಟ್ ಅವರಿಗೆ ಕಾಫಿ ಬಗ್ಗೆ ಇಡೀ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಪ್ರೊಡಕ್ಷನ್ ಇದೆ, ಯಾವ್ಯಾವ ದೇಶದಲ್ಲಿ ಕಾಫಿ ಬೆಳೀತಾರೆ, ಯಾವ್ಯಾವ ವೆರೈಟಿಗಳಿದೆ, ಏನು ಡಿಸೀಸ್ ಇದೆ, ಕಂಪ್ಲೀಟ್ ಡಿಜಿಟಲ್ ಲೈಬ್ರರಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಸ್ಪೆಷಾಲಿಟಿ ಘಟಕಗಳನ್ನು ಒಂದು ಮಾಡೆಲ್ ಮಾಡಬೇಕಂತ ಇದೆ ನಮಗೆ. ಅದನ್ನು ಮಾಡಿಕೊಂಡು ಹೇಗೆ ಮಾಡೋದು, ಈ ಥರದ್ದು ನಮ್ಮದು ತುಂಬ ಮೂಲ ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಸರ್. ಅಧ್ಯಕ್ಷರೇ, ತಮ್ಮ ಕಡೆಯೇ ನೋಡಿ, ಕಾಫಿ ಸಂಸ್ಕೃತಿ ಎರಡನೇದು January 14 ನಡೆಸ್ತಾ ಇದ್ವಿ. ಅದರಲ್ಲಿ ನಾನು ಬೆಳಗಾವಿ ಕರೆ ಕೊಡೋದು, ಆದಷ್ಟು ಬೆಳಗಾವಿ ಬಂದು ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ, ಈ ವಿಚಾರ ಸಂಕೀರ್ಣದಲ್ಲಿ ಏನೇನು ಸ್ಪೆಷಲ್ ಸಬ್ಜೆಕ್ಟ್ಸ್ ಇದ್ದಾರೆ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಪ್ರಯೋಜನ ಪಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇದರಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ, ಲಿಮಿಟೆಡ್ ಕ್ರೌಡಿಗೆ ನಾವು ಮಾಹಿತಿ ಕೊಡ್ತಾ ಇರೋದು. ಸೊ ಒಂದು 150 ಜನಕ್ಕೆ ಮಾತ್ರ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಆದಷ್ಟು ಬೇಗ ಬೆಳೆಗಾರರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತು. ಒಳ್ಳೆಯದು ಸರ್. ಇದುವರೆಗೆ ಸಕಲೇಶಪುರವನ್ನು ಕೇಂದ್ರ ಸ್ಥಾನವಾಗಿ ಇರಿಸಿಕೊಂಡು ಕಾಫಿ ಬೆಳೆಗಾರರ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸೆವೆನ್ ಬೀನ್ ಟೀಮ್, ಈ ಟೀಮ್ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ, ಬೆಳೆಗಾರರಿಗೆ ಇದರಿಂದ ಹೇಗೆ ಅನುಕೂಲಗಳು ಲಭಿಸ್ತಾ ಇದ್ದಾವೆ, ಈ ಕಾಫಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಗುರಿಯನ್ನು ಇಟ್ಕೊಂಡು ಈ ಒಂದು ತಂಡ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಅಧ್ಯಕ್ಷರಾದಂತಹ ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು ಹಾಗೂ ಚೇರ್ಮನ್ರಾದಂತಹ ಎಚ್ ಎಸ್ ಧರ್ಮರಾಜ್ ಅವರು ಹಾಗೂ ಈ ಒಂದು ಸೆವೆನ್ ಬೀನ್ ಟೀಮ್ನ ಉಪಾಧ್ಯಕ್ಷರಾದಂತಹ ತೀರ್ಥಮಲ್ಲೇಶ್ ಅವರು ತಾವು 3 ಜನ ಬಿಡುವನ್ನು ಮಾಡಿಕೊಂಡು ಭಾಗವಹಿಸಿ ನಮ್ಮ ಸ್ಟುಡಿಯೋಗೆ ಬಂದು ಸೆವೆನ್ ಬೀನ್ ಟೀಮ್ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೆ ಸಕಲೇಶಪುರದ ಕಾಫಿ ಬೆಳೆಗಾರರ ಸೆವೆನ್ ಬೀನ್ ತಂಡದ ಕಾರ್ಯಚಟುವಟಿಕೆಗಳ ಕುರಿತಂತೆ ಅಧ್ಯಕ್ಷರಾದ ಡಾ ಎನ್ ಕೆ ಪ್ರದೀಪ್,